18 ಶಾಸಕರ ಅಮಾನತು ಪ್ರಕರಣ ಹಿಂಪಡೆದ ಸಭಾಧ್ಯಕ್ಷ ಯುಟಿ ಖಾದರ್. ಒಳ ಮೀಸಲಾತಿ ಇತ್ಯರ್ಥವಾಗದೆ ಖಾಲಿ ಹುದ್ದೆಗಳ ಭರ್ತಿ ಇಲ್ಲ, ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದಿನಿಂದ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿಂಗ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50-7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಆಕಾಶವಾಣಿ ಭದ್ರಾವತಿ. ಕೃಷಿರಂಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ. ಈ ಕಾರ್ಯಕ್ರಮವು ಪ್ರತಿ ಬುಧವಾರ ಬೆಳಗ್ಗೆ 8:30 ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗಡೆ ಅಂತ. ನಾನು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಇರವಕ್ಕಿ ಶಿವಮೊಗ್ಗದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಿಯಾಗಿ ಹಾಗೂ ಪಿಎಂಇ ಘಟಕದಲ್ಲಿ ನೋಡಲ್ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಕೀಟಗಳ ನಿರ್ವಹಣೆ ಕುರಿತು ದಿನಾಂಕ 12/8/2025 ಅಂದರೆ ಇದೇ ಬರುವ ಮಂಗಳವಾರ ಭದ್ರಾವತಿಯ ಆಕಾಶವಾಣಿಯಲ್ಲಿ ಸಂಜೆ 6:50-7:30 ಹಲೋ ಕಿಸಾನ್ ವಾಣಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಆಸಕ್ತ ರೈತ ಬಾಂಧವರು, ಕೃಷಿ ಆಸಕ್ತರು ಯಾವುದೇ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಕೀಟಗಳ ಬಾಧೆ ಕುರಿತು ಯಾವುದೇ ಸಮಸ್ಯೆ ಇದ್ದರೆ ತಮ್ಮ ಪ್ರಶ್ನೆಗಳನ್ನು ದೂರವಾಣಿಯ ಮೂಲಕ ಕೇಳಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಬಹುದು. ಭದ್ರಾವತಿಯ ಆಕಾಶವಾಣಿಯವರು ನಡೆಸಿಕೊಡುತ್ತಿರುವ ಈ ಉತ್ತಮ ಕಾರ್ಯಕ್ರಮದ ಸಂಪೂರ್ಣ ಪ್ರಯೋಜನವನ್ನು ತಾವು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಧನ್ಯವಾದಗಳು. ಇವರೊಂದಿಗೆ ನೇರವಾಗಿ ಕರೆ ಮಾಡಲು 0828-2272-2 ಮತ್ತು 0828-2272-3 ಹಾಗೂ ವಾಟ್ಸಪ್ ಸಂಖ್ಯೆ 9481-5726-00 ಈ ಸಂಖ್ಯೆಗೆ ಕರೆ ಅಥವಾ ವಾಟ್ಸಪ್ ಮಾಡಬಹುದು. ಸರಿ, ಒಂದು ವಿಷಯ ಹೇಳಿ. ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.com ಭೇಟಿ ನೀಡಿ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭದ್ರಾವತಿ ತಾಲೂಕು ಸಿಂಗಮನೆ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಸಿದ್ದಲಿಂಗೇಶ್ವರ ಅವರ ಕೃಷಿ ಮತ್ತು ಕೃಷಿ ಅವಲಂಬಿತ ಚಟುವಟಿಕೆಗಳು ಈ ಕುರಿತು ಸಂದರ್ಶನವನ್ನು ಕೇಳುವಿರಿ. ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಾನು ಭದ್ರಾವತಿ ತಾಲೂಕಾ ಸಿಂಗನಮನೆಯ ಒಂದು ಗ್ರಾಮದಲ್ಲಿದ್ದೇನೆ. ನಮ್ಮ ಜೊತೆಗೆ ಇಲ್ಲಿನ ಒಬ್ಬ ಪ್ರಗತಿಪರ ರೈತರು, ಸಾವಯವ ಕೃಷಿಕರು, ಜೊತೆಗೆ ಉಪಕಸಬಾಗಿ ಒಂದು ಎಣ್ಣೆಯ ತಯಾರಿಕೆ ಮಾಡೋದು ಮತ್ತೆ ಗಿರಣಿಯ ಒಂದು ಹಿಟ್ಟು ಮಾಡತಕ್ಕಂತ ಒಂದು ವ್ಯವಸ್ಥೆ ಕೂಡ ಇವರು ಮಾಡ್ಕೊಂಡಿದ್ದಾರೆ. ಬನ್ನಿ ಈಗ ಇವರು ಯಾವ ರೀತಿಯಿಂದ ತಮ್ಮ ಒಂದು ಸಮೃದ್ಧಿಯ ಜೀವನವನ್ನ ಕೃಷಿಯ ಒಂದು ಪೂರಕವಾದ ಕೆಲಸಗಳನ್ನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಈ ಒಂದು ಕೃಷಿಯ ಚಟುವಟಿಕೆ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವರಿಂದ ನಾವು ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ಸಿದ್ಧಲಿಂಗೇಶ್ವರ ಸ್ವಾಮಿ. ನಮಸ್ಕಾರ ಸರ್, ನನ್ನ ಹೆಸರು ಸಿದ್ಧಲಿಂಗೇಶ್ವರ ಸ್ವಾಮಿ ಅಂತ, ಸಿಂಗನಮನೆ ಗ್ರಾಮ. ನಾವು ಕೃಷಿಕರು, ನಮ್ಮ ತಂದೆಯವ್ರ ಕಾಲದಿಂದ ಕೃಷಿ ಮಾಡ್ಕೊಂಡು ಬರ್ತಾ ಇದ್ರು, ಜೊತೆಗೆ ನಮ್ಮ ತಂದೆಯವ್ರ ಕಾಲದಲ್ಲೂ ಸ್ವಯಂ ಉದ್ಯೋಗ ಹಿಟ್ಟಿನ ಗಿರಣಿ ಇಟ್ಕೊಂಡಿದ್ರು. ನಾವು ಇವತ್ತಿನ ಹೊಸ ತಲೆಮಾರಿಗೆ ತಕ್ಕಂತೆ ಆಧುನಿಕವಾದ ಹಿಟ್ಟಿನ ಗಿರಣಿಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು ಅದರಿಂದ ದುಡಿಮೆ ಮಾಡಿ ಜೀವನ ಸಾಗಿಸ್ತಾ ಇದೀವಿ. ಚೆನ್ನಾಗಿ ನಡೀತಾ ಇದೆ. ಈಗ ಕೃಷಿ ಕುಟುಂಬದಿಂದ ತಾವು ಬಂದಿದ್ರಿ, ಎಷ್ಟು ಎಕರೆ ಜಮೀನು ಹೊಂದಿದ್ರಿ ಮತ್ತೆ ಏನೇನ್ ಬೆಳೆ ಬೆಳಿತಿದ್ರಿ ಸರ್? ಮುಂಚೆ ಭತ್ತ ಬೆಳಿತಿದ್ವಿ, ಈಗ ನಮ್ಮ ತಂದೆಯವರು ಇರುವಾಗ ಅಡಿಕೆ ನಿರ್ವಹಣೆ ಮಾಡೋಣ ಅಂತ ಹೇಳಿ ಅಡಿಕೆ ನೆಟ್ವಿ. ಅಡಿಕೆ ಮಾಡ್ಕೊಂಡು ಅದ್ರಲ್ಲಿ ಬಾಳೆ ಬೆಳೆದ್ವಿ. ಬಾಳೆ ಮತ್ತೆ ಅಡಿಕೆನೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ಸರ್ಕಾರದಿಂದ ಸಬ್ಸಿಡಿ ಸ್ಕೀಮ್ ನಲ್ಲಿ ಸ್ಪ್ರಿಂಕ್ಲರ್ ಅಂತ ವ್ಯವಸ್ಥೆ ಎಲ್ಲ ಕೊಡ್ತು. ಹೊಸ ತಂತ್ರಜ್ಞಾನ ಏನು ಅಳವಡಿಸಕ್ ಸಾಧ್ಯ ಅದನ್ನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ವಿ. ಅಡಿಕೆ ಚೆನ್ನಾಗಿ ಬೆಳೀತಾ ಇದೀವಿ. ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ರಿ ಸರ್? ಐದು ಎಕರೆ ಜಾಗದಲ್ಲಿ ನಾವು ಬೆಳೀತಾ ಇದೀವಿ. ಇದು ನಾವು ಅಣ್ಣ ತಮ್ಮ ಇಬ್ರು ಭಾಗದಲ್ಲೇ ಇದೆ, ಅದು ಬೆಳ್ಕೊಂಡು ಹೋಗ್ತಾ ಇದೀವಲ್ಲ. ಈಗ ತಳಿಯ ಒಂದು ವಿಚಾರಕ್ಕೆ ಬಂದ್ರೆ, ಈಗ ಈ ಒಂದು ಪರಿಸರದಲ್ಲಿ ಈಗ ನಾವು ರೈತರಿಗೆ ಮಾತಾಡಿಸಿದಾಗ ಹೇಳಿದ್ರು ತೀರ್ಥಹಳ್ಳಿ ಸ್ಥಳೀಯ ಒಂದು ಲೋಕಲ್ ಏನ್ ತಳಿ ಇದೆ ಅದು ಸರಿ ಬರ್ತಾ ಇಲ್ಲ ಈ ಒಂದು ಜಾಗದಲ್ಲಿ ಅಂತ ಹೇಳ್ತಾ ಇದಾರೆ. ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಸರ್, ಇದು ನಮ್ದು ಅರೆ ಮಲೆನಾಡು ಪ್ಲಸ್ ಬೇಸಿಗೆ ಎರಡು ವಾತಾವರಣ ಇರೋದ್ರಿಂದ ತೀರ್ಥಹಳ್ಳಿ ಗಿಡ ನಮಗೆ ಹಾಗೆ ಬರೋದಲ್ಲ. ಇಲ್ಲಿ ತುಂಬಾ ರೋಗ ಜಾಸ್ತಿ. ಒಂದ್ 10 ವರ್ಷ ಚೆನ್ನಾಗಿ ಕ್ರಾಪ್ ಬರುತ್ತೆ, ಸಡನ್ ಆಗಿ ಡ್ರಾಪ್ ಆಗಿ ಗಿಡಗಳು ಸುಳಿ ಹೋಗೋದು, ಅದಕ್ಕೊಂದು 108 ಕಾಯಿಲೆಗಳು. ಅದಕ್ಕೆ ನಮ್ಮ ಬಯಲುಸೀಮೆ ಗ್ರೋಟು ಚನ್ನಗಿರಿ ಇಟ್ಟು ಬುಕಾಂಬುದಿ ಏನ್ ಬಯಲುಸೀಮೆ ಪ್ರಾಂತ ಅಡಿಕೆ ಬೆಳೆ ಇದೆ, ಅದು ನಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ, ಒಳ್ಳೆ ಇಳುವರಿ ಬರುತ್ತೆ, ರೋಗ ರೋಜನೆಗಳು ಕಡಿಮೆ. ನಾವು ಹೆಂಗ್ ನಿರ್ವಹಣೆ ಮಾಡ್ತೀವಿ ಹಂಗ್ ಬರ್ತದೆ. ಇದರಲ್ಲಿ ಈಗ ವಿಶೇಷವಾಗಿ ಈ ಒಂದು ತೋಟಗಾರಿಕಾ ಬೆಳೆಯಲ್ಲಿ ಈಗ ಏನು ಅಡಿಕೆ ನೀವು ಮಾಡಿದ್ರಿ, ಮಧ್ಯಂತರ ಬೆಳೆ ಮತ್ತೆ ಅಂತರ ಬೆಳೆಯಾಗಿ ಏನ್ ಬೆಳೆ ಬೆಳೆ? ಸರ್, ಈಗ ನಾವು ನಮ್ದು ಈಗ ಅಂತರ ಬೆಳೆಯಾಗಿ, ಮುಂಚೆ ಎಲ್ಲ ಬಾಳೆ ಬೆಳೆದಿದ್ವಿ, ಈಗ ಸುಮ್ಮನೆ ಕಲ್ಟಿವೇಶನ್ ಮಾಡ್ಕೊಂಡು ಸ್ಪ್ರಿಂಕ್ಲರ್ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಡಿಕೆನೆ ಜನ ಲೇಬರ್ ಪ್ರಾಬ್ಲಮ್, ಈಗ ಕಾಲ್ಮೆಂಟ್ಸ್ ಬೆಳೀರಿ ಅಂತಾರೆ, ನಮಗೆ ಇದು ಶುಂಠಿ ಬೆಳೀರಿ ಅಂತಾರೆ, ಲೇಬರ್ ಮೇಜರ್ ಪ್ರಾಬ್ಲಮ್. ಈಗ ನಮಗೆ ತೋಟ ಕಲ್ಟಿವೇಶನ್ ಅವಕ್ಕೆಲ್ಲ ಈಗ ಹೊಸ ಹೊಸ ಸ್ಕೀಮ್ಗಳು ಸರ್ಕಾರದಲ್ಲಿ ಬಂದು ಸ್ಲ್ಯಾಶರ್ ಅಂತ ಕಳೆ ಮಿಷನ್ ಹೊಡಿತಿದ್ವಿ, ಸ್ಲ್ಯಾಶರ್ ಅಂತ ಬಂದಿದೆ, ಮಿನಿ ಟ್ರಾಕ್ಟರ್ ಅಲ್ಲಿ ಸ್ಲ್ಯಾಶರ್ ಹೊಡಿಸ್ತೀವಿ. ಲೇಬರ್ ಓರಿಯೆಂಟೆಡ್ ನ ಬಿಟ್ಟು ನಾವು ಮಿಷನರಿ ಮೇಲೆ ಅವಲಂಬಿತರಾಗಿದ್ದೀವಿ. ಸರ್, ಸಂಪೂರ್ಣದಲ್ಲಿ ಈ ಒಂದು ಕೃಷಿಯಲ್ಲಿ ಮನೆಯ ಸದಸ್ಯರೆಲ್ಲ ಸೇರ್ಕೊಂಡಿದ್ದೀರಾ, ಹೇಗೆ ಏನು ಆಳುಗಳಿಂದ ನಿರ್ವಹಣೆ ಮಾಡ್ತಾ ಇದ್ದೀರಾ? ಆಳುಗಳನ್ನ ಕರ್ಕೊಳ್ತೀವಿ, ಕೆಲಸ ಇರುವಾಗ ಆಳುಗಳು ಕರ್ಕೊಳ್ತೀವಿ. ನೀರು ಇಂಥದ್ದೆಲ್ಲ ನೀಡಿ ನೋಡೋ ಟೈಮಲ್ಲಿ ನಾವು ಮನೆಯವರೇ ಮಾಡ್ಕೊಳ್ತೀವಿ. ಮನೆಯಲ್ಲಿ ಮಕ್ಕಳು ಮರಿ ಓದೋರು ಇರೋದ್ರಿಂದ ಅವ್ರನ್ನ ಫುಲ್ ತೊಡಗಿಸ್ಕೊಳಕ್ ಆಗ್ತಾ ಇಲ್ಲ, ಆಗಲ್ಲ. ಸೊ ನಾವು ಗಂಡ್ ಮಕ್ಳು ಏನ್ ಸಾಧ್ಯ ನಮ್ ಕೈಲಾಗೋದನ್ನ ನಾವು ಮಾಡ್ತೀವಿ. ಜನನ್ನ ಹೊರಗಡೆ ಕರ್ಕೊಂಡ್ಬಂದು ಕೆಲಸ ಮಾಡಿಸ್ಕೊಳ್ತೀವಿ, ಲೇಬರ್ಸ್ ಎಲ್ಲ ಸಿಗ್ತಾರೆ ಇಲ್ಲಿ, ಕರ್ಕೊಂಡು ನಿರ್ವಹಣೆ ಮಾಡ್ತೀವಿ. ಸರ್, ಕೃಷಿಯ ಜೊತೆಗೆ ತಾವು ಉಪಕಸಬಾಗಿ ಎಣ್ಣೆ ಒಂದು ಮಿಲ್ ಕೂಡ ಚಿಕ್ಕದಾಗಿ ಆರಂಭ ಮಾಡಿದ್ರಿ, ಜೊತೆಗೆ ಹಿಟ್ಟಿನ ಒಂದು ಗಿರಣಿ ಕೂಡ ಆರಂಭ ಮಾಡಿದ್ರಿ. ಈ ಎಣ್ಣೆ ಮಿಲ್ ಅಂತಂದ್ರೆ ಏನು, ನಾವೀಗ ಗಾಣ ಅಂತ ಹೇಳ್ತೀವಲ್ಲ ಆ ತರದ? ಹೌದು ಸರ್, ನಮ್ದು ಆಯಿಲ್ ರೋಟ್ರಿ ಅಂತ ಹೇಳ್ತಾರೆ, ಅದು ಈಗ ಜನಗಳಲ್ಲಿ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಕಲಬೆರಕೆ ಎಣ್ಣೆ ತಿನ್ನೋದು ಬೇಡ ಅಂತೇಳಿ ಈಗ ಎಣ್ಣೆ ಮಾಡ್ತಾರೆ. ರೈತರು ತೆಂಗಿದೆ, ತೆಂಗಿನ ಎಣ್ಣೆ ಮಾಡಿಸ್ತಾರೆ, ಅಂಗಡಿಯಿಂದ ಪರ್ಚೇಸ್ ಮಾಡಿ ಶೇಂಗಾ ಬೀಜ ತಂದು ಶೇಂಗಾ ಎಣ್ಣೆ ಮಾಡಿಸ್ತಾರೆ. ಈ ಜನಗಳಲ್ಲೇ ಒಂದು ಆತರ ಅವೇರ್ನೆಸ್ ಮೂಡ್ಬಿಟ್ಟಿದೆ, ರೆಡಿಮೇಡ್ ಆಯಿಲ್ ಬೇಡ, ನಾವೇ ಹಾಕ್ಸ್ಕೊಂಡು ತಿನ್ನೋಣ, ನಾವೇ ಮಾಡಿಸ್ಕೊಳ್ಳೋಣ. ಈ ಅಡಿಕೆ ತೆಂಗೆಲ್ಲ ಕೊಟ್ಟಿದ್ದು ಉಳಿದಿದ್ದು ತೆಂಗನ್ನ ಅವ್ರ ಮನೆಗೆ ಆಗೋಷ್ಟು ಅಟ್ಲೀಸ್ಟ್ ಮಿನಿಮಮ್ ಮಾಡಿಸ್ತಾರೆ. ಈಗ ಒಂದು ಮಿನಿಮಮ್ ಒಂದು ಮನೆ ಅಂದ್ರೆ 10 ಕೆಜಿ ಅಂತೂ ಮಾಡಿಸ್ತಾರೆ. ಒಂದು 5,000 ಮರ ಇದೆ ಅಂದ್ರೆ ಒಂದು 100-150 ಜನ ನಮಗೆ ಕಸ್ಟಮರ್ ಸಿಗ್ತಾರೆ, ಮಾಡಿಕೊಡ್ತೀವಿ. ಸೊ ಅದರಿಂದ ನಮಗೂ ಒಂದು ಇನ್ಕಮ್, ಜನಗಳಿಗೂ ಒಂದು ಒಳ್ಳೆ ಫುಡ್ ಸಿಕ್ಕಂಗಾಗತ್ತೆ. ಸೊ ಹಂಗಾಗಿ ಎಲ್ಲ ಬಂದು ಮಾಡಿಸ್ತಾರೆ, ನಾವು ಮಾಡಿ ಮಾರ್ತೀವಿ. ಜೊತೆಗೆ ಖಾತ್ರಿ ಇರುತ್ತೆ, ಅವರೇ ಕಣ್ಣಲ್ಲಿ ನೋಡ್ತಾರೆ, ಬರ್ತಾರೆ, ಒಂದು ಅರ್ಧ ಗಂಟೆ ನಿಮಿಷ ಸ್ಪ್ಲೆಂಡ್ ಮಾಡ್ತಾರೆ, ಏನ್ ಮಾಡ್ಬೇಕು ಏನು ಅಂತಾರೆ, ಲೀಟರ್ಗೆ ಎಷ್ಟು ಕೊಬ್ಬರಿ ಹಾಕ್ಬೇಕು, 10 ಕೆಜಿಗೆ ಎಷ್ಟು ಎಣ್ಣೆ ಬರ್ತದೆ, ಹಿಂಗೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಇದು ಪರವಾಗಿಲ್ವಲ್ಲ, ಅದಕ್ಕಿಂತ ಇದು ಒಳ್ಳೇದಲ್ಲ, ಅದೇ ಆ ಕಾರಣಕ್ಕೂ ಈ ತರ ರೇಟ್ಗೆ ಅವ್ರು ಕೊಡಕ್ ಆಗೋದಿಲ್ವಲ್ಲ ಮಾರ್ಕೆಟ್ ಅಲ್ಲಿ. ಇವತ್ತಿನ ಮಾರ್ಕೆಟ್ ಅಲ್ಲಿ ಏನಾಗಿದೆ ಅಂದ್ರೆ 150 ರೂಪಾಯಿ ಎಣ್ಣೆ ಸಿಗ್ತಾ ಇದೆ, ಎಣ್ಣೆ ಕೊಡಕ್ಕೆ ಬರಲ್ಲ, ಅದು ಪ್ಯಾರಾಫಿನ್ ಆಯಿಲ್ ಮಿಕ್ಸ್ ಆಗಿ ಬರ್ತಾ ಇದೆ, ತಿನ್ಬಿಟ್ಟು ಆರೋಗ್ಯ ಹಾಳಾಗ್ತಾ ಇದೆ. ತುಂಬಾ ಬೇರೆನೇನೋ ಮಿಕ್ಸ್ ರಾಸಾಯನಿಕಗಳು ಮಿಕ್ಸ್ ಆಗ್ತದೆ. ಸೊ ಹಂಗಾಗಿ ಜನಗಳು ಈಗ ಅವೇರ್ನೆಸ್ ಮೂಡಿ ಎಲ್ಲರೂ 100-90% ಕೊಬ್ಬರಿ ಎಣ್ಣೆ ಮತ್ತೆ ಶೇಂಗಾ ಎಣ್ಣೆ ಸ್ವಂತ ಮಾಡಿಸ್ತಾರೆ, ಆದಷ್ಟು ಜನ ಎಬಿಲಿಟಿ ಇರೋರು ಶೇಂಗಾ ತಗೊಂಡು ಶೇಂಗಾ ಮಾಡಿಸ್ತಾರೆ. ಇದು ಕೊಬ್ಬರಿ ಅಂತೂ ಇದೆ ಮನೆಗೆ, ಎರಡು ಮರ ಅಂತೂ ಎಂತರು ಹಾಕಿರ್ತಾರೆ ರೈತರ ಮನೆಗಳು. ಸೊ ಅವ್ರ ಮನೆಗೆ ಆಗೋಷ್ಟು ಎಣ್ಣೆ ಮಾಡಿಸ್ಕೊಳ್ತಾರೆ. ಈ ಕೊಬ್ಬರಿ ಎಣ್ಣೆ ಅಲ್ಲದೆ ಮತ್ತೆ ಇನ್ನು ಬೇರೆ ಬೇರೆ ಯಾವ ಒಂದು ಕೃಷಿ ಬೆಳೆಗಳಿಂದ ಎಣ್ಣೆಯನ್ನ ಮಾಡ್ತೀರಿ? ನಮ್ಮಲ್ಲಿ ಮೇಜರ್ ಇಲ್ಲಿ ಮಲ್ನಾಡು, ತಾರೆ ಮಲ್ನಾಡು ಆಗಿರೋದ್ರಿಂದ ಶೇಂಗಾ ಮತ್ತೆ ಕೊಬ್ಬರಿ ಎರಡೇ ಮೇಜರ್ ಸರ್. ಬೇರೆ ಯಾವ್ದು ನಮ್ಮಲ್ಲಿ ಸೂರ್ಯಕಾಂತಿ ಆಗ್ಲಿ ಅರ್ಲಾಗ್ಲಿ ಯಾವ ಇಲ್ಲಿ ನಮ್ಮಲ್ಲಿ ಹಬ್ಬ ಕಾಪ್ ಬರಲ್ಲ. ಆಮೇಲೆ ಮೇಜರ್ ನಮಗೆ ಸಿಗಲ್ಲ, ನಮಗೆ ರಾ ಮೆಟೀರಿಯಲ್ ಸಿಗಲ್ಲ, ಸಿಗಲ್ಲ ತಂದು ಮಾಡ್ಸಕ್ಕೆ ವರ್ಕೌಟ್ ಆಗಲ್ಲ. ಸೊ ಇರೋದನ್ನೇ ಮಾಡಿಸ್ಕೊಂಡು ಅದನ್ನೇ ಉಪಯೋಗಿಸ್ತಾರೆ ಜನ. ಅದನ್ನ ಪಾರದರ್ಶಕವಾಗಿ ಅವ್ರ ಕಣ್ಣೆದುರಿಗೆ ಮಾಡಿಕೊಡೋದ್ರಿಂದ ಖುಷಿಯಿಂದ ಜನ ಉಪಯೋಗಿಸ್ತಾರೆ. ನಮಗೂ 4 ಲಕ್ಷ ಅದರಿಂದ ಇನ್ಕಮ್, ಅವ್ರಿಗೂ ಒಳ್ಳೆ ಫುಡ್ ತಿಂದ್ವಿ ಅನ್ನೋದು ಅವ್ರಿಗೂ ಒಂದು ಖುಷಿ, ನೆಮ್ಮದಿ ಖುಷಿ ಇರುತ್ತೆ. ಇದರಲ್ಲಿ ಈಗ ವರ್ಷ ಪೂರ್ತಿ ಇದು ನಿಮ್ಮ ಒಂದು ಇದರಲ್ಲಿ ತೊಡಗಿಸಿಕೊಂಡಿದ್ದೀರಾ ನೀವು ಎಣ್ಣೆ ಒಂದು ವ್ಯವಹಾರದಲ್ಲಿ? ಸರ್, ಇದು ವರ್ಷದಲ್ಲಿ 7-8 ಬಿಸ್ನೆಸ್ ನಡೀತದೆ ನಮಗೆ, ಮಳೆಗಾಲದಲ್ಲಿ ನಡೆಯಲ್ಲ. ಸೊ ಅದಕ್ಕೆ ಏನ್ ಮಾಡಿದ್ವಿ, ಆ ಪವರ್ ನ ನಾವು ಯುಟಿಲೈಸ್ ಮಾಡ್ಕೊಳ್ಳಕ್ಕಾಗಿ ಫ್ಲೋರ್ ಮಿಲ್ ಮಾಡ್ಕೊಂಡಿದ್ವಿ. ಇಟ್ಟಿನ ಮಿಲ್ ಗಳನ್ನ ಹಾಕೊಂಡಿದ್ವಿ, ವರ್ಷಿಡೀ ಇಟ್ಟಿನ ಮಿಲ್ ಗಳು ಬೇಕು ಎಲ್ಲರಿಗೂ. ಎಲ್ಲಾ ತರ ಪ್ರೊಸೆಸ್ ಮಾಡ್ತೀವಿ, ಖಾರ ಪುಡಿ ಮಾಡ್ಕೊಡ್ತೀವಿ, ಅಕ್ಕಿ ಗೋಧಿ ಸಪರೇಟ್ ಸಪರೇಟ್ ಮಾಡಿದೀವಿ. ಇವತ್ತಿನ ಲೇಟೆಸ್ಟ್ ಟೆಕ್ನಾಲಜಿ ಏನ್ ಬೇಕು ಆತನ ಇಂಪ್ಲಿಮೆಂಟ್ಸ್ ನ ಸರ್ಕಾರದ ಸಹಾಯಧನ ಪಡ್ಕೊಂಡು ಅವೆಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿದೀವಿ. PMAGP ಲೋನ್ ಮಾಡ್ಕೊಂಡು ತಗೊಂಡಿದೀವಿ. ಸೊ ಆ ತರದ ಅದರಿಂದ ಮಾಡೋ ಸರ್ಕಾರ ಸವಲತ್ತುಗಳು ಕೊಡ್ತಾ ಇದೆ. ನನಗೆ ಸಪರೇಟ್ ಟ್ರಾನ್ಸ್ಫಾರ್ಮರ್ ಸರ್ಕಾರ ಮಾಡಿಕೊಟ್ಟಿದೆ. ಸರ್ಕಾರದಲ್ಲಿ ಏನ್ ಸಾಧ್ಯ ಅದನ್ನ ಸ್ವಲ್ಪ ಎಜುಕೇಟ್ ಮಾಡಿಕೊಂಡು ಅವ್ರ ಆಫೀಸರ್ ಕಾಂಟ್ಯಾಕ್ಟ್ ಮಾಡಿ ಅದರಿಂದ ಏನ್ ಸಾಧ್ಯ ಅದನ್ನ ತಗೊಂಡು ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಸರ್. ಅಂದ್ರೆ ನೀವು ಈಗ ಸರ್ಕಾರಿ ಸಂಸ್ಥೆ ಆಗಿರ್ಲಿ ಅಥವಾ ಸರ್ಕಾರೇತರ ಸಂಸ್ಥೆ ಆಗಿರ್ಲಿ, ಜನಪ್ರತಿಗಳ ಅವರ ಒಂದು ಸಂಪರ್ಕ ನೀವು ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಸೊ ಹಾಗಾಗಿ ನಿಮ್ಗೆ ಆ ವ್ಯವಸ್ಥೆಯಲ್ಲಿ ಯಾವ್ದು ಯೋಜನೆ ಬಂದಿದೆ ನಿಮ್ಗೆ ಮಾಹಿತಿ ಕೊಡ್ತಾರೆ, ಅದನ್ನ ಅಳವಡಿಸಿಕೊಂಡು ನೀವು ಮುಂದುವರಿತಾ ಇದ್ದೀರಾ? ಹೌದು ಸರ್. ಈಗ ನಾವು ತಾಲೂಕು ಹೆಡ್ ಕ್ವಾರ್ಟರ್ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಹೋದಾಗಲ್ಲ ಯಾವ್ದಾವ್ ಸ್ಕೀಮ್ ಬಂದಿದೆ, ರೈತರಿಗೆ ಆಗಂತದ್ ಏನಿದೆ, ನಮ್ಮ ಸ್ವಯಂ ಉದ್ಯೋಗದಲ್ಲಿ ಏನ್ ನಮಗೆ ಬೆನಿಫಿಟ್ಸ್ ಇದೆ ಅದ್ರ ಬಗ್ಗೆ ಮಾಹಿತಿಗಳು ಕೊಡ್ತಾರೆ. ಪೇಪರ್ ಅಲ್ಲೆಲ್ಲ ಕಾಲ್ ಮಾಡ್ತಾರೆ, ರೇಡಿಯೋದಲ್ಲಿ ಸಂದರ್ಶನಗಳಲ್ಲಿ ಬರ್ತವೆ, ಪೇಪರ್ಗಳು ಬರ್ತವೆ. PMEG ಪ್ರಧಾನಮಂತ್ರಿ ರೋಜ್ಗಾರ ಯೋಜನೆಯಲ್ಲಿ ಇದೆ, ನೀನ್ ಎಂಪ್ಲಾಯ್ಮೆಂಟ್ ಮಾಡು, ನಿ ಜೊತೆ ಜೊತೆ ಎಂಪ್ಲಾಯ್ಮೆಂಟ್ ಸೃಷ್ಟಿ ಮಾಡು ಅಂತೇಳಿ ಸ್ಕೀಮ್ ಕೊಡ್ತಾರೆ. ಒಳಲೂರಲ್ಲೆಲ್ಲ ಹೋಗಿ ಟ್ರೈನಿಂಗ್ ಮಾಡ್ಕೊಂಡ್ಬಂದ್ವಿ, ಅದಕ್ಕೆ ಸಂಬಂಧಪಟ್ಟಿದ್ದು ಒಳಲೂರಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ ಅಂತಾನೆ ಒಂದು ಕೆನರಾ ಬ್ಯಾಂಕ್ ಒಂದು ಸ್ಕೀಮ್ ಇದೆ, ಆ ಟ್ರೈನಿಂಗ್ ಎಲ್ಲ ಮಾಡ್ಕೊಂಡು ಸೊಸೈಟಿ ಇದೆ, ಅವೆಲ್ಲ ಟ್ರೈನಿಂಗ್ ಮಾಡ್ಕೊಂಡ್ಬಂದ್ವಿ. ಸರ್ಕಾರದಿಂದ ಏನ್ ಸಾಧ್ಯ ಮ್ಯಾಕ್ಸಿಮಮ್ ಅವರೇನು ಹುಡ್ಕೊಂಡು ಬಂದು ಕೊಡಲ್ಲ, ನಾವು ಹುಡ್ಕೊಂಡು ಹೋಗಿ ತಗೊಂತೀವಿ ಅದನ್ನ. ಸೊ ಎಜುಕೇಟ್ ನಾವು ಏನೀಗ ವಿದ್ಯಾವಂತರ ಆಗಿರೋದ್ರಿಂದ ಹುಡ್ಕೊಂಡು ಹೋಗ್ಬೇಕು. ಈಗ ಯಾರು ಮನೆ ಬಾಕ್ಲಿ ಬಂದು ಕೊಡಲ್ಲ, ಹುಡ್ಕೊಂಡು ಹೋಗಿ ನಾವು ಆಫೀಸರ್ ಭೇಟಿ ಮಾಡಿ ವಿನಯದಿಂದ ನಡ್ಕೊಂಡಾಗ ಆಟೋಮೆಟಿಕ್ ನಮ್ಮ ಎಲಿಜಿಬಿಲಿಟಿ ಇದ್ರೆ ಸರ್ಕಾರ ನಮ್ಗೆ ಎಲ್ಲಾ ಸೌಲಭ್ಯಗಳನ್ನು ಕೊಡುತ್ತೆ ಸರ್. ವಿದ್ಯಾಭ್ಯಾಸ ಎಲ್ಲಿವರೆಗೆ ಆಗಿದೆ ತಮ್ಮದು ಸಿದ್ದಲಿಂಗೇಶ್ವರ ಸ್ವಾಮಿ ಅವರೇ? ಸರ್, ನಾವು ಸೆಕೆಂಡ್ ಇಯರ್ PUC ಮಾಡಿದೀವಿ, ಮನೆ ಕಡೆ ಜಮೀನ್ ನೋಡ್ಕೊಂಡು. ಮುಂದೆ ಓದ್ಲಿಲ್ಲ ಅಂದ್ರೆ ಮನೆ ನಮಗೆ ಓದ್ಸಕ್ಕೆ ಏನ್ ಬೇಕಾದ್ರು ಓದ್ಸಕ್ ರೆಡಿ ಇದ್ರು, ನಾವೇ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ಲಿಲ್ಲ. ಎಲ್ಲಿಗೆ ನಾವು ಏನಾಯ್ತು ಅಂದ್ರೆ ಈಗ ಅಗ್ರಿಕಲ್ಚರ್ ಸೈಡಿಗೆ ಬಂದ್ಬಿಟ್ಟಿವಿ, ತುಂಬಾ ದನಗಳು ಸಾಕ್ತಿದ್ವಿ. ಮುಂಚೆ ಎಲ್ಲ ನಾವು ಡೈರಿಗೆ ಹಾಲಾಗ್ತಿದ್ವಿ, 15 ಹಸುಗಳು ಕೊಟ್ಕೊಂಡಿದ್ವಿ, ಅಣ್ಣ ತಮ್ಮ ಸೇರ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತಿದ್ವಿ. ಅದು ಯಾಕೋ ಲಾಭದಾಯಕ ಅಲ್ಲ ಅಂತ ಆಯ್ತು, ಲಾಸ್ ಆಯ್ತು. ಇಟ್ಟಿನ ಮಿಲ್ನ ಹೊಸ ಟೈಪ್ ಟೆಕ್ನಾಲಜಿಗಳು ಹಾಕೊಂಡು ಬೇರೆ ಉದ್ಯೋಗ ನಡೆಸಿ ಈಗ ನಾವು ಮನೆ ನಮ್ಮ ತಂದೆಯವ್ರು ಮಾಡಿದ್ನೆ ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್. ಅಂದ್ರೆ ಈಗ ರೈತ ಆದ್ರೆ ಅವನು ರೈತ ಉದ್ಯಮಿ ಕೂಡ ಆಗ್ಬೇಕು ಅಂತ ಹೇಳ್ತೀರಾ? ಉದ್ಯಮಿ ಕೂಡ ಕೇವಲ ರೈತ ಆಗ್ಬಾರ್ದು, ಅವನು ಉದ್ಯಮಿ ಕೂಡ ಆಗ್ಬೇಕು. ಜೊತೆಗೆ ಈಗ ವರ್ಷ ಪೂರ್ತಿ ಏನಾದ್ರೂ ಏನಾದ್ರು ಒಂದು ಏನ್ ಹೇಳ್ತೀನಿ ಆದಾಯ ಬರ್ತಾ ಇರ್ಬೇಕು. ಕೃಷಿ ಕೃಷಿ ಸಂಬಂಧಿತ ಒಂದು ಮೂಲಗಳಿಂದ ಅದರಲ್ಲಿ ತೊಡಗಿಸಿಕೊಂಡು ಆದಾಯ ಬರ್ತಾ ಇರ್ಬೇಕು ಅನ್ನೋದು ನಿಮ್ಮ ಒಂದು ಉದ್ದೇಶ ಅಲ್ವಾ? ಈಗ ಈ ಒಂದು ಎಣ್ಣೆಯ ಒಂದು ಏನು ಮಿಲ್ ಚಿಕ್ಕದಾಗಿ ಆರಂಭ ಮಾಡಿದಿರಿ, ಇದರಲ್ಲಿ ಪ್ರಮುಖವಾಗಿ ಹೇಳಿದ್ರಿ ಕೊಬ್ಬರಿ ಮತ್ತೆ ಶೇಂಗಾ. ಹೊರಗಿನ ತಕೊಂಡ್ ಬಂದು ವರ್ಕೌಟ್ ಆಗಲ್ಲ, ಅದು ಮಾಡಿದ್ರೆ ಸರಿ ಆಗಲ್ಲ ಅಂತ ಹೇಳ್ತಿದ್ರಿ. ಈ ಒಂದು ಪರಿಸರದಲ್ಲಿ ಬೆಳೆಯೋದು ಶೇಂಗಾ ಮತ್ತೆ ಕೊಬ್ಬರಿ, ವಾಣಿಜ್ಯವಾಗಿ ತಾವು ಈಗ ಯಾರು ರೈತರು ಬಂದ್ ಮಾಡಿಸ್ಕೊಂಡು ಹೋಗ್ತಾರೆ, ಅವ್ರವ್ರ ಮನೆಗೆ ಉಪಯೋಗಿಸ್ಕೋತಾರೆ. ಆಮೇಲೆ ನೀವು ಕೂಡ ಈ ಒಂದು ಪ್ರದೇಶದಲ್ಲಿ ಸಿಗ್ತಕ್ಕಂತ ಒಂದು ಕಚ್ಚಾ ವಸ್ತುಗಳನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಎಣ್ಣೆ ಮಾಡಿ ಮಾರಾಟ ಮಾಡುವ ಒಂದು ವ್ಯವಸ್ಥೆ ಏನಾದ್ರು ಮಾಡ್ಕೊಂಡಿದೀರಾ? ಹೌದು ಸರ್, ನಾವು ಕಚ್ಚಾ ವಸ್ತುನ ಹೊರಗಡೆಯಿಂದ ತರಿಸ್ತೀವಿ, ತಿಪ್ಟೂರಿಂದ ತಂದು ಕೊಡ್ತಾರೆ. ಲೋಕಲ್ ಅಲ್ಲೂ ಕೊಬ್ಬರಿ ಇದೆ, ಕೆಲವು ರೈತರು ಅತಿ ಹೆಚ್ಚು ಜಾಸ್ತಿ ಇರೋರು ನಮ್ದು ಕೊಬ್ಬರಿ ಇದೆ ತಗೊಳ್ಳಿ ಅಂತಾರೆ, ತಗೊಂಡು ಎಣ್ಣೆ ಮಾಡಿ ಮಾರ್ಕೆಟ್ ಮಾಡ್ತೀವಿ. ಅದನ್ನ ಲೋಕಲ್ ಅಲ್ಲಿ ಜನ ನಮ್ಮಲ್ಲಿ ಈಗ ಅಫಿಷಿಯಲ್ಸ್ ಎಲ್ಲ ಆಗಿ ಇರೋದ್ರಿಂದ ಅವ್ರು ಕೊಬ್ಬರಿ ಇಲ್ದಿರೋ ಮಾಡ್ತಾರೆ, ನಮ್ಗೆ 1 ಲೀಟರ್ ಎಣ್ಣೆ ಕೊಡಿ, 2 ಲೀಟರ್ ಎಣ್ಣೆ ಕೊಡಿ ಅಂತ ತಗೊಂಡೋಗ್ತಾರೆ. ಪಾರದರ್ಶಕವಾಗಿ ಅದನ್ನ ತುಂಬಾ ಚೆನ್ನಾಗಿ ಮಾಡಿ ಕೊಡ್ತೀವಿ ಅವರಿಗೆ, ಖುಷಿಯಿಂದ ತಗೊಂಡೋಗ್ತಾರೆ. ನಮಗೂ ದುಡ್ಡು ಬರ್ತದೆ, ಅವ್ರಿಗೂ ಒಳ್ಳೆ ಹೆಲ್ತ್ ಬಂದಂಗಾಗತ್ತೆ. ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಅದರಲ್ಲಿ ಈಗ ಬ್ರ್ಯಾಂಡಿಂಗ್ ಏನಾದ್ರು ಮಾಡಿದಿರಾ? ಈಗ ನೀವು ಎಣ್ಣೆ ತಯಾರ್ ಮಾಡಿ ಮಾರಾಟ ಮಾಡೋದಕ್ಕೆ, ಯಾಕಂದ್ರೆ ಪ್ರತಿಯೊಂದು ಇದಕ್ಕೂ ಬ್ರ್ಯಾಂಡಿಂಗ್ ಇದ್ರೆ ಒಳ್ಳೇದು. ನಮ್ಮಲ್ಲಿ ಅಮೃತ ಇದೆ ಅಂತಂದ್ರೆ ಅದು ಯಾರಿಗೂ ಹೊರಗಿನವ್ರಿಗೆ ಗೊತ್ತಾಗಲ್ಲ. ನಾವು ಅದಕ್ಕೆ ಒಂದು ಬ್ರ್ಯಾಂಡಿಂಗ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಪ್ಯಾಕಿಂಗ್ ಒಂದು ಚೆನ್ನಾಗಿ ಮಾಡಿಬಿಟ್ರೆ ಗ್ರಾಹಕರು ಅದನ್ನ ಮೆಚ್ಕೊಳ್ತಾರೆ, ಅದನ್ನ ಸ್ವೀಕಾರ ಮಾಡ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ನಾವು ಈಗ ಮುಂದಿನ ತೀರ್ಮಾನ ಅದೇ ಬ್ರ್ಯಾಂಡ್ ಮಾಡ್ಬೇಕು ಅಂತಾನೆ ಹೊರಟಿದೀವಿ. ಈಗ ಮಾಮೂಲಿ ಬಾಟ್ಲು ತರಿಸಿ ಫಿಲ್ಲಿಂಗ್ ಮಾಡಿ ಕೊಡ್ತಾ ಇದೀವಿ. ಎಕ್ಸ್ಟ್ರಾ ಮೇಂಟೆನೆನ್ಸ್ ಏನಪ್ಪಾ ಅಂದ್ರೆ KST CST ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಆಮೇಲೆ ಆಡಿಟ್ ಮೇಂಟೈನ್ ಮಾಡಬೇಕು. ನಮ್ಮ ಅಗ್ರಿಕಲ್ಚರ್ ಜೊತೆಗೆ ಇರೋದ್ರಿಂದ ಅವೆಲ್ಲ ನಾವು ಮಾಡಕ್ಕಾಗ್ತಾ ಇಲ್ಲ. ಅವ್ನಿಗೆ ಆಡಿಟ್ ರಿಪೋರ್ಟ್ ಕೊಡಬೇಕು, ನೀವು ಈ ಒಂದು ವರ್ಷಕ್ಕೆ ಇಷ್ಟು ಇನ್ಕಮ್ ಬಂದಿದೆ ಅದಕ್ಕೆ ಆಡಿಟ್ ಕೊಡು ಅಂತಾರೆ. ಸೊ ಈ ಅಗ್ರಿಕಲ್ಚರ್ ಜೊತೆ ಆಫೀಸಿಗೆ ಓಡಾಡೋದು, ಇನ್ನೊಬ್ಬ ಆಡಿಟ್ ಮೇಂಟೈನ್ ಆಗದೆ ಇರೋದ್ರಿಂದ ಅವ್ಯಾವೂ ಮಾಡಿಲ್ಲ. ಲೋಕಲ್ ಸೇಲ್ಸ್ ಹೋಗ್ತಾ ಇದೆ, ನಮಗೆ ನಾವೇನು ಹೊರಗಡೆ ಹೋಗಿ ಕೊಡ್ತಾ ಇಲ್ಲ, ನಮ್ಮ ಹತ್ರನೇ ಬಂದು ಮಿಲ್ಲಲ್ಲೇ ಬಂದು ಜನ ಗ್ರಾಹಕರು ತಗೊಂಡೋಗ್ತಾ ಇದ್ದಾರೆ. ಸರ್, ಇದು ನೀವು ಯಾವ ರೀತಿಯಿಂದ ಅಂದ್ರೆ ಅವರ ಬೇಡಿಕೆಗೆ ಅನುಗುಣವಾಗಿ ನೀವು ತಯಾರು ಮಾಡ್ಕೊಂಡು ಇಟ್ಟಿರ್ತೀರಾ, ಅಥವಾ ಅವರು ಬಂದು ಆರ್ಡರ್ ಕೊಟ್ಟಾದ್ಮೇಲೆ ಅಂದ್ರೆ ಅವರು ಆದೇಶ ಮಾಡಿದ್ಮೇಲೆ ತಯಾರು ಮಾಡ್ತೀರಾ, ಹೇಗೆ? ಸರ್, ನಮಗೆ ಒಂದು ತಿಂಗಳಿಗೆ 1 kg ಎಣ್ಣೆ ಹೋಗುತ್ತೆ ಅಂತ ಒಂದು ಐಡಿಯಾ ಇದೆ, ಅದಕ್ಕೆ ತಕ್ಕಂಗೆ ನಾವು ಮಾಡ್ತೀವಿ. ಕರೆಕ್ಟ್ ಆಗಿ ಆ ತಿಂಗಳಲ್ಲಿ ಆ ಎಣ್ಣೆ ಖಾಲಿ ಆಗುತ್ತೆ, ಮತ್ತೆ ತರ್ತೀವಿ, ಪ್ರೊಸೆಸ್ ಮಾಡ್ತೀವಿ, ಮಾಡಿರ್ತೀವಿ. ಹಂಗೆ ಆ ತರ ಜನಗಳ ಬೇಡಿಕೆ ನೋಡ್ಕೊಂಡು ನಾವು ಮಾಡ್ತೀವಿ ಸರ್. ಸೀಸನ್ ವೈಸ್ ಅಲ್ಲಿ ಈಗ ಬೇಸಿಗೆಯಲ್ಲಿ ತುಂಬಾ ಹೋಗುತ್ತೆ ಕೊಬ್ಬರಿ ಎಣ್ಣೆ, ಸೊ ಈಗ ರಾ ಮೆಟೀರಿಯಲ್ ಸಫಿಷಿಯಂಟ್ ಆಗಿ ಸಿಗ್ತದೆ, ಮಾಡಿರ್ತೀವಿ. ಮಳೆಗಾಲಕ್ಕೆ ಆಗೋಷ್ಟು ಎಣ್ಣೆ ಮಾಡಿ ತಯಾರು ಮಾಡಿ ಇಟ್ಬಿಡ್ತೀವಿ. ಸೊ 3 months ಅದನ್ನ ನಮ್ಮ ಹತ್ರ ಮಾಡಿ ಇಟ್ಕೊಂಡ್ರೆ ಮಾರ್ಕೆಟಿಂಗ್ ಮಾಡ್ತೀವಿ, ಮನೆ ಹತ್ರ ಬಂದು ತಗೊಂಡೋಗ್ತಾರೆ ಜನ. ಈಗ ಹಬ್ಬ ಹರಿದಿನಗಳಲ್ಲಿ ಇದರ ಒಂದು ಪ್ರಮಾಣ ಜಾಸ್ತಿ ಇರುತ್ತೆ ಅಂತ ಹೇಳ್ತೀರಾ? ಹೌದು ಸರ್, ಹಬ್ಬ ಹರಿದಿನಗಳಲ್ಲಿ ಜನಗಳು ಅದನ್ನು ಜಾಸ್ತಿ ಹಾಕ್ಸ್ಕೊಂಡು ಹೋಗ್ತಾರೆ, ಉಪಯೋಗಿಸ್ತಾರೆ. ಮತ್ತೆ ಫುಡ್ ಪ್ರೊಸೆಸಿಂಗ್ ಖಾರ ಪುಡಿ ಮಿಲ್ ಇದೆ, ಸಾಂಬಾರ್ ಪುಡಿ ಮಿಲ್ ಇದೆ, ಅಕ್ಕಿ ಹಿಟ್ಟು, ಈಗೆಲ್ಲ ಜನ ಪ್ರತ್ಯೇಕವಾದ ಮಿಷನರಿಯಲ್ಲಿ ಹಾಕ್ತಾರೆ. ನಮ್ಮ ಅಜ್ಜರ ಕಾಲದಲ್ಲಿ ಒಂದೇ ಮಿಲಲ್ಲಿ ಎಲ್ಲ ಹಾಕ್ತಿದ್ರು, ಈಗ ಹೊಸ ಟೆಕ್ನಾಲಜಿ ಮಿಷನ್ಸ್ ಹಾಕ್ಬಿಟ್ಟು ಪಲ್ವರೈಸರ್ ಸಿಸ್ಟಮ್ಸ್ ಅಂತ ಬಂದಿದ್ದಾವೆ. 1 kg 1 kg ಪೌಡರ್ ಔಟ್ಪುಟ್ ಬರ್ತದೆ, ಆಮೇಲೆ ಅವೇರ್ನೆಸ್ ಜನಗಳಿಗೆ ಇದು ಚೆನ್ನಾಗಿದೆಯಪ್ಪ, ಫಿಲ್ಟರ್ ಆಗಿ ಬರ್ತದೆ ಹಿಟ್ಟು, ನಾವು ಮನೆಯಲ್ಲೂ ಸಾಣಿಸಂಗಿಲ್ಲ. ಈಗ ಲೇಟೆಸ್ಟ್ ಟೆಕ್ನಾಲಜಿ ಮಿಲ್ಗಳನ್ನ ನಾವು ಸರ್ಕಾರದಿಂದ ಏನೇನು ಸಿಗುತ್ತಾವಲ್ಲ ಸವಲತ್ತುಗಳು ತಗೊಂಡು ಹೋಗಿ ಹೊಸ ಟೆಕ್ನಾಲಜಿ ಇನ್ವೆಸ್ಟ್ಮೆಂಟ್ ಇರುತ್ತೆ, ಸರ್ಕಾರ ಕೊಡುತ್ತೆ, ನಮ್ಮ ಬಂಡವಾಳನು ಹಾಕಿ ಅದು ಹೊಸ ಟೈಪ್ ಟೆಕ್ನಾಲಜಿನ ಇನ್ಸ್ಟಾಲ್ ಮಾಡಿಕೊಂಡು ಮಾಡ್ತಾ ಇದೀವಿ. ಜನಗಳು ಖುಷಿಯಿಂದ ಇದ್ದಾರೆ, ನಮಗೂ ಜೀವನ ನಡೀತಾ ಇದೆ, ಖುಷಿಯಿಂದ ಜೀವನ ಸಾಗಿಸ್ತಾ ಇದೀವಿ. ಸುತ್ತಮುತ್ತ ಒಂದು ಹಳ್ಳಿಗಳಲ್ಲಿ ಯಾವ ರೀತಿಯಿಂದ ಹೇಳಿ, ಇದು ನಿಮ್ಮ ಒಂದು ಎಣ್ಣೆಗಾಣದ ಒಂದು ವಿಚಾರವಾಗಿ ಆಗಿರ್ಲಿ ಅಥವಾ ಈ ಒಂದು ಹಿಟ್ಟಿನ ಒಂದು ಗಿರಣಿಯ ಒಂದು ಸುತ್ತಮುತ್ತ ಹಳ್ಳಿ ಜನರು ಕೂಡ ಬರ್ತಾರ ತುಂಬಾ? ಇಲ್ಲಿ ಸರ್ ಒಂದು 10 ನಮಗೆ ಕವರ್ ಆಗುತ್ತೆ, 10 ಕವರ್ ಆಗೋದ್ರಿಂದ ಜನ ಬರ್ತಾರೆ. ಆಮೇಲೆ ಜುನೈನಿಟಿ ಬೇಕು, ಮೇನ್ ಅಂದ್ರೆ ಜುನೈನ್ ಆಗಿರ್ಬೇಕು. ನಾವು ಮಾಡ್ಕೊಡೋದನ್ನ ಕ್ಲೀನ್ ಆಗಿ ಮಾಡ್ಕೊಡ್ತಾರಪ್ಪ, ಅಲ್ಲೋದೆ ಚೆನ್ನಾಗಿದೆ ಅನ್ನೋದು ಒಂದು ನಮ್ಮ ಮೊದಲು ಅದನ್ನ ಜನಗಳಲ್ಲಿ ಮಂದಟ್ಟಾಗ ನಡ್ಕೋಬೇಕು. ನಡ್ಕೊಂಡಾಗ ಆಟೋಮೆಟಿಕ್ ನಮ್ಮ ಹತ್ರ ಬಂದು ಕಸ್ಟಮರ್ಸ್ ಬಂದು ಮಾಡಿಸ್ಕೊಂಡು ಹೋಗ್ತಾರೆ, ಆಮೇಲೆ ಬಿಸ್ನೆಸ್ ಚೆನ್ನಾಗುತ್ತೆ, ಅದರಿಂದ ನಮ್ಮ ಜೀವನ ನಡೀತಾರೆ, ನಮ್ಮ ಮಕ್ಳು ಮರಿ ಓದ್ತಾರೆ, ನಮ್ಮ ಫ್ಯಾಮಿಲಿಯಲ್ಲಿ ಸುಖವಾಗಿರ್ಬೋದು ಅನ್ನೋದು, ನಮ್ಮ ತಂದೆ ತಾಯಿ ಮಕ್ಕಳೆಲ್ಲ ಚೆನ್ನಾಗಿರ್ಬೋದು ಅನ್ನೋದೊಂದು ಇದೆ ಸರ್. ಈಗ ಇದು ಕೃಷಿ ಜೊತೆಗೆ ಇದು ಯಾವ ರೀತಿಯಿಂದ ನೀವು ಸರಿದೂಗಿಸ್ತಾ ಇದ್ದೀರಿ, ಯಾವ ರೀತಿಯಿಂದ ಸಂಭಾಳಿಸ್ತಾ ಇದ್ದೀರಿ ಎರಡೂನ? ಇದು ಈಗ ನಮ್ದು ಆಯಿಲ್ ಮಿಲ್ಲು, ಅವೆಲ್ಲ ಏನಾಗುತ್ತೆ ಅಂದ್ರೆ ಬೆಳಿಗ್ಗೆ ಎಲ್ಲ ತೋಟ ಕೃಷಿಗೆ ಹೋಗ್ತೀವಿ, 3 ಮೇಲೆ ಮನೆಗೆ ಬರ್ತೀವಿ, ಮನೆಗೆ ಬಂದಾಗ 1 ರೆಸ್ಟ್ ಮಾಡಿಕೊಂಡು 4 ಮೇಲೆ ಜನಕ್ಕೆ ಅವರು ಎಲ್ಲಾ ಹಳ್ಳಿ ಜನಗಳು ನಮ್ದು ಅಗ್ರಿಕಲ್ಚರ್ ಬೇಸ್ಡ್ ಲ್ಯಾಂಡ್ಸ್, ಸೊ ಕೃಷಿಗೆ ಸಂಬಂಧಪಟ್ಟಿರೋರು ಇರೋದ್ರಿಂದ ಎಲ್ಲ 4 ಮೇಲೆ ಅವರು ಒಣಗಿಸ್ಕೊಂಡು ಪ್ರೊಸೆಸಿಂಗ್ ಮಾಡಿಕೊಂಡು 4 ಮೇಲೆ ಬಂದು ಹಾಕ್ಸ್ಕೊಂಡು ಹೋಗ್ತಾರೆ. ಟೈಮ್ನ ಎರಡನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ತೀವಿ. ಆಮೇಲೆ ಈಗ ಮೊಬೈಲ್ ಬಂದಿರೋದ್ರಿಂದ ಎಲ್ಲ ಫೋನ್ ಮಾಡ್ಕೊಳ್ತಾರೆ, ಇದೀರಾ ಅಂತಾರೆ, ಬಂದು ಹಾಕ್ಸ್ಕೊಂಡು ಹೋಗ್ತಾರೆ. ಈಗ ಅದೊಂದು ಬಂದಿರೋದ್ರಿಂದ ರೈತರಿಗೆ ಭಾರಿ ಅನುಕೂಲ ಆಗಿದೆ. ಈಗ ಅದು ಖರ್ಚು ಅಷ್ಟೇ ಇದೆ, ಅದನ್ನ ಬೆನಿಫಿಟ್ ಇದೆ. ನಾವು ಬಂದು ವಾಪಸ್ ಹೋಗೋ ಬದಲು ಫೋನಲ್ಲೇ ಬರ್ತಾರೆ, ಕೇಳ್ಕೊಳ್ತಾರೆ, ತಿಳ್ಕೊಳ್ತಾರೆ. ನಮ್ಮ ಮೊಬೈಲ್ಗಳನ್ನ ನಂಬರ್ಗಳು ಕೊಟ್ಟಿರ್ತೀವಿ ಅವರಿಗೆ, ಬಂದವರು ನಂಬರ್ ತಗೊಂಡಿರ್ತಾರೆ, ನೆಕ್ಸ್ಟ್ ಬಂದು ಫೋನ್ ಮಾಡ್ಕೊಂಡು ಬಂದು ಹಾಕ್ಸ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ 4 9 ತನಕ ರೆಗ್ಯುಲರ್ ಇದ್ದೇ ಇರ್ತೀವಿ ನಾವು, ಎಲ್ಲಾ ತರದ ಪ್ರೊಸೆಸಿಂಗು ನಡೀತದೆ. ಅಟ್ ಎ ಟೈಮು ನಮ್ದು ಒಂದು 40 HP ಪವರ್ ಕನ್ಸಂಪ್ಷನ್ ಮಾಡ್ತೀನಿ. 40 HP ಪವರ್ ಅಲ್ಲಿ ಎಲ್ಲಾ ತರದ ಮಿಷನ್ 10 ಎಷ್ಟೇ ಜನ ಇದ್ರು, ಒಂದು 100 ಇದ್ರು 1/2 ಖಾಲಿ ಮಾಡ್ತೀವಿ, ಕವರ್ ಮಾಡ್ತೀವಿ. ಈಗ ಹಿಟ್ಟಿನ ಒಂದು ಗಿರಣಿಯ ಜೊತೆಗೆ ಬೇರೆ ಬೇರೆ ಒಂದು ಖಾರದ ಪುಡಿ ಆಗ್ಲಿ, ಮಸಾಲೆ ಪುಡಿ, ಆಮೇಲೆ ಬೇರೆ ಒಂದು ಈಗ ಕೊತ್ತಂಬರಿ ಒಂದು ಬೀಜದ ಒಂದು ಪುಡಿ ಮಾಡೋದಾಗ್ಲಿ, ಮೆಂತೆ ಬೀಜ, ಈ ತರದ್ದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಈಗ ಇದೆಲ್ಲ ಏನಾಗುತ್ತೆ ಅಂದ್ರೆ ನಾವ್ ಏನೇ ರೆಡಿಮೇಡ್ ಮಾಡಿಟ್ರೋ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಅನ್ನೋದೊಂದು ಜನಗಳಲ್ಲಿ ಬಂದಿದೆ. ಕಲಬೆರಕೆ ವ್ಯವಸ್ಥೆ ಆಗಿದೆಯಲ್ಲ ಈಗ, ಅದು ಒಂದ್ ದೊಡ್ಡ ಜಾಲ, ಕಲಬೆರಕೆ ಅನ್ನೋದೇ ಒಂದ್ ದೊಡ್ಡ ಜಾಲ ಆಗಿದೆ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ನೀವೇ ತಗೊಂಬರ್ರಿ, ನಿಮಗೆ ಕಣ್ಣಿಗೆ ಬೇಕಾದಂಗ್ ಪುಡಿ ಮಾಡ್ಕೊಡ್ತೀವಿ ಅಂತೀವಿ. ಅವರು ಅವಾಗ ಆ ತರ ತಗೊಂಬಂದು ಪ್ರೊಸೆಸ್ ಮಾಡ್ಕೊಂಡು ಹುರ್ಕೊಂಡು ತಗೊಂಬಂದು ಹಾಕ್ಸ್ಕೊಂಡು ಹೋಗ್ತಾರೆ. ಕ್ವಾಲಿಟಿನೂ ಇರುತ್ತೆ, ಕ್ವಾಂಟಿಟಿನೂ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಜನ ಆ ತರನೇ ಎಕ್ಸ್ಪೆಕ್ಟ್ ಮಾಡಿ ಹಾಕ್ಸ್ಕೊಂಡು ಹೋಗ್ತಾರೆ. ರೆಡಿಮೇಡ್ ಇಟ್ಟಿಗ ಈಗ ಜನ ಅಲೆ ಈಗ 1 kg ರಾಗಿ 44 ಮಾರ್ತಾ ಇದ್ದಾರೆ, 35 ಮಾರ್ಕೆಟ್ ಅಲ್ಲಿ ಸಿಗುತ್ತೆ. 35 ಮಾರ್ಕೆಟ್ ಅಲ್ಲಿ ಹಿಟ್ಟೇ ರೆಡಿ ಸಿಗುತ್ತೆ ಅಂದ್ರೆ ಹೆಂಗೆ ಕೊಡ್ತಾನೆ ಅಂದ್ರೆ ಅವನು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ತಾನೆ ಅದಕ್ಕೆ, ಆಮೇಲೆ ಕ್ವಾಲಿಟಿ ರಾಗಿ ತಗೊಳ್ಳಲ್ಲ, ಜನಗಳಿಗೆ ಕಣ್ಣಿಗೆ ಕಾಣಲ್ಲ. ಇಷ್ಟ ಬಂದವರು ಈಗ ದುಡ್ಡನ್ನೇ ನೋಡ್ಬೇಕು ಅನ್ನೋರು, ಕ್ವಾಲಿಟಿ ಬೇಕು ಅನ್ನೋರು ಹಾಕಿ ಮಾಡಿಸ್ತಾರೆ, ಹೆಂಗಾರ ಇರ್ಬೇಕು ಅಂದರು ರೆಡಿಮೇಡ್ ಇಟ್ಟಿಗೆ ಹೋಗ್ತಾರೆ. ಸೊ ನಾವೆಲ್ಲ ರೆಡಿಮೇಡ್ ಇಟ್ಟಿನ ಜನ ಬರ್ತಾರೆ, ಅನ್ನಪೂರ್ಣ ಇಟ್ಟು ಅದು ಇದು ನಮ್ಗೆ ಹಂಗಾಗತ್ತೆ ಹಿಂಗಾಗತ್ತೆ. ತುಂಬಾ ಮಾರ್ಕೆಟ್ ಅಲ್ಲಿ ತುಂಬಾ ಹಣ್ಣು ಹಿಟ್ಟುಗಳು ಬಂದಿದಾವೆ, ಎಲ್ಲಾ ತರ ಬ್ರ್ಯಾಂಡ್ಗಳು ಇದಾವೆ. ಸೊ ಬೇಡಪ್ಪ ನಾವು 5 kg ಗೋಧಿ ತಂದು 5 kg ಪ್ಯೂರ್ ಗೋಧಿ ಹಿಟ್ಟು ಮಾಡ್ಸ್ಕೊಂತಾರೆ, 5 kg ಅಕ್ಕಿ ತೋರ್ತಾರೆ, ಕಣ್ಣಿ ಬೇಕಾದ ಅಕ್ಕಿ, 3-4 ವೆರೈಟಿ ಅಕ್ಕಿ ಇರುತ್ತೆ, ಮಲ್ನಾಡ ಅಕ್ಕಿ ಇರುತ್ತೆ, ಲೋಕಲ್ ಅಕ್ಕಿ ಇರುತ್ತೆ, ಸೋನಾ ಇರುತ್ತೆ, ಅವ್ರಿಗೆ ಬೇಕಾದನ್ ತಂದು ಅವ್ರು ಮಾಡಿಸ್ಕೊಂಡು ಜೋಳ ಅವೆಲ್ಲ ಅವ್ರಿಗೆ ಬೇಕಾಗಿದ್ದನ್ನ ಕ್ವಾಲಿಟಿ ಬೇಸ್ಡ್ ನೋಡಿ ಅಂಗಡಿಯಲ್ಲಿ ಖರೀದಿ ಮಾಡ್ಕೊಂಡು ಮಿನಿಮಮ್ 5 kg ಒಬ್ಬ ರೈತ ಮನೆಯಲ್ಲಿ ಬೇಕಾಗುವಂತ ಮಾಡಿಸ್ಕೊಂತಾರೆ. 1 ತಿಂಗಳಿಗೆ ಎಲ್ಲಾ ತರ ವೆರೈಟಿ 1-5 kg ಮಾಡಿಸ್ಕೊಂಡ್ರೆ 1 ತಿಂಗಳವ್ರ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ, ನಮಗೂ ಅದರಿಂದ ಇನ್ಕಮ್ ಬರ್ತದೆ. ಈಗ ಒಬ್ಬ ರೈತ ಆಗ್ಲಿ, ಒಬ್ಬ ಒಂದು ಗ್ರಾಹಕ ಆಗ್ಲಿ, ಒಂದು ಕೆಜಿ ಕೊಬ್ಬರಿ ತಗೊಂಡ್ ಬಂದು ನಿಮ್ಮ ಹತ್ರ ಎಣ್ಣೆ ಮಾಡಿಸ್ಕೋಬೇಕಂತಂದ್ರೆ ಅವನಿಗೆ ಎಷ್ಟು ಚಾರ್ಜ್ ಹಾಕ್ತೀರಾ ನೀವು? ಸರ್, ಇದು ಒಂದು ಕೆಜಿ ಎಲ್ಲ ಹಾಕಕ್ ಬರಲ್ಲ, ಮಿನಿಮಮ್ 10 ಕೆಜಿ ಹಾಕ್ತಿವಿ. 10 ಕೆಜಿ ಒಂದು ಅಂದಾಜು ಹೇಳಿದ್ರೆ ಒಂದು ಕೆಜಿಗೆ ಒಂದು 15 ರೂಪಾಯಿ ಲೆಕ್ಕದಲ್ಲಿ ತಗೊಳ್ತೀವಿ. ಒಂದು 10 ಕೆಜಿ ಹಾಕಿದ್ರೆ ಅವ್ರಿಗೆ 6.5 ಕೆಜಿ ಎಣ್ಣೆ ಬರ್ತದೆ, 65% ಎಣ್ಣೆ ಬರ್ತದೆ, ಇನ್ನು 3.5 ಕೆಜಿ ತೌಡು ಬರ್ತದೆ. ಸೊ ಅವರು ರೈತರು ದನಗಳು ಸಾಕಿರೋರು ತಗೊಂಡೋಗಿ ದನಗಳಿಗೆ ದನಗಳಿಗೆ ಫುಡ್ ಆಯ್ತು. ಸೊ ಬೇಡ ಅಂದ್ರೆ ನಮಗೆ ಅದನ್ನ ಕೊಡ್ತಾರೆ, ನಾವು ಅದನ್ನ ತೂಕ ಮಾಡಿ ತಗೊಂಡು ಅದನ್ನ ರೇಟ್ ಅದಕ್ಕೊಂದು ರೇಟ್ ಕೊಡ್ತೀವಿ. ಆ ರೇಟ್ ತಗೊಂಡು ದುಡ್ಡು ಇಸ್ಕೊಂಡು ಹೋಗ್ತಾರೆ ಸರ್. ಅಂದ್ರೆ ಅದು ಪಶು ಆಹಾರ ಆಗಿ ಉಪಯೋಗಿಸಬಹುದು, ಇಲ್ಲ ತಿನ್ನಕ ಕೂಡ ಉಪಯೋಗಿಸಬಹುದು. ಈ ಒಂದು ಉದ್ಯಮದಲ್ಲಿ ತಾವು ಆರಂಭ ಮಾಡೋಕ್ಕಿಂತ ಮೊದಲು ಇದು ಹೇಗೆ ಅಕ್ಕಪಕ್ಕದ ಒಂದು ರೈತರಿಂದ ನೀವು ತಿಳ್ಕೊಂಡಿರಾ, ಅಥವಾ ನಿಮ್ಮ ಒಂದು ಸ್ನೇಹಿತರ ಬಳಗದಲ್ಲಿ ಈ ತರ ಮಾಡ್ತಾ ಇದ್ದವ್ರನ್ನ ಅವರಿಂದ ತಿಳ್ಕೊಂಡಿದ್ದೀರಾ, ಇಲ್ಲ ಈಗ ಏನು ತರಬೇತಿಗಳನ್ನು ಕೊಡ್ತಾ ಇದ್ದಾರೆ ಸ್ವಯಂ ಉದ್ಯೋಗಕ್ಕೆ, ಅದರಲ್ಲಿ ಹೋಗಿ ತಾವು ಈ ಒಂದು ವ್ಯವಹಾರದ ಬಗ್ಗೆ ತಿಳ್ಕೊಂಡಿದ್ದೀರಾ ಸರ್? ಸರ್, ಫಸ್ಟ್ ಸರ್ವೆ ಮಾಡಿದ್ವಿ, ಏನ್ ಮಾಡಿದ್ರೆ ನಡೀತದೆ, ಯಾವ್ದಕ್ಕೆ ನಾವು ಹೋದ್ರೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಫಸ್ಟ್ ಸರ್ವೆ ಮಾಡಿದ್ವಿ. ಏನ್ ನಡೆಯುವ ಈ ಏರಿಯಾದಲ್ಲಿ, ಇಟೀರ್ ಮಿಲ್ ಒಂದೇ ಮಾಡ್ಕೊಂಡಿದ್ರೆ ಹೆಂಗಪ್ಪ, ದುಡಿಮೆನ ದುರ್ಗುಣಗೊಳಿಸ್ಬೇಕಾಯ್ತಲ್ಲ, ಸೊ ಈ ಇನ್ಕಮ್ ಸಾಕಾಗಲ್ಲ, ಏನ್ ಮಾಡಬಹುದು, ಆ ಕರೆಂಟ್ ಯಾವ್ದಕ್ಕೆ ಉಪಯೋಗಿಸ್ಕೋಬಹುದು ಅಂತೇಳಿ ಇಲ್ಲಿ ಏನ್ ರಾ ಮೆಟೀರಿಯಲ್ ಸಿಗುತ್ತೆ ನೋಡ್ಕೊಂಡು ಅದಕ್ಕೆ ಒಂದು ಟ್ರೈನಿಂಗ್ ಕೊಡ್ತಾರೆ ಅಂತ ಟ್ರೈನಿಂಗ್ ಅಟೆಂಡ್ ಮಾಡಿದ್ದೆ. ಅಟೆಂಡ್ ಮಾಡ್ಕೊಂಡೆ, ಆಮೇಲೆ ನಮ್ಮ ಲೋಕಲಲ್ಲೂ ಜನಗಳು ಇದೆ, ನಾವೆಲ್ಲ ಭದ್ರಾವತಿಗೆ ಹೋಗ್ಬೇಕಾಯ್ತು ಮುಂಚೆ, ಇದರಿಂದ ಒಂದು 15 ಕಿಲೋಮೀಟರ್ ಭದ್ರಾವತಿ, 20 ಕಿಲೋಮೀಟರ್ ತರೀಕೆರೆ, ಹಿಂಗೆ ದೂರಕ್ಕೆ ಹೋಗ್ಬೇಕಾಯ್ತು. ಸೊ ನಮ್ಮೂರಲ್ಲಿ ಮಾಡಿದ್ರಿಂದ ಎಲ್ಲರೂ ರೈತರು ನಮಗೆ ಕೋಆಪರೇಟ್ ಮಾಡಿದ್ರು, ಆಮೇಲೆ ಇಲ್ಲೂ ಬಂದು ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ, ಅದರಿಂದ ತೃಪ್ತಿ ಇದೆ ಸರ್. ಆಮೇಲೆ ಈಗ ಕೃಷಿ ಮಹಾವಿದ್ಯಾಲಯ ಆಗಿರ್ಬೋದು, ಕೃಷಿ ವಿಶ್ವವಿದ್ಯಾಲಯ ಆಗಿರ್ಬೋದು, ಅದರಲ್ಲಿ ಕೂಡ ಈ ತರದ ಒಂದು ಮೌಲ್ಯವರ್ಧನೆ, ಆಹಾರದ ಒಂದು ಮೌಲ್ಯವರ್ಧನೆ ಮಾಡೋಕೆ ತರಬೇತಿ ಕೊಟ್ಟು, ಜೊತೆಗೆ ಏನು ಅದಕ್ಕೆ ಬೇಕಾದಂತ ಸಲಕರಣೆಗಳು ಅಥವಾ ಮಷಿನರಿಗಳು ಇದಾವೆ, ಅದು ಕೂಡ ಅವರು ಅಂದ್ರೆ ಅದು ಪೂರೈಸುವ ಒಂದು ವ್ಯವಸ್ಥೆ ಕೂಡ, ಜೊತೆಗೆ ಮಾರಾಟ ವ್ಯವಸ್ಥೆ ಕೂಡ ಅವರು ಮಾಡುವ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸರ್. ನೀವು ಇದ್ರ ಬಗ್ಗೆ ತರಬೇತಿ ತಗೊಂಡಿದ್ದೀರಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ, ಇಲ್ಲ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಅಂತ? ಸರ್, ಈಗ ನಾವು ಒಳ್ಳೂರಲ್ಲಿ ಟ್ರೈನಿಂಗ್ ಕೋರ್ಸ್ ಹೋದಾಗ ಮಾರ್ಕೆಟಿಂಗ್ ಬಗ್ಗೆ ಒಂದ್ ಕ್ಲಾಸಸ್ ಇರುತ್ತೆ. 5 ಡೇಸ್ ಮಾರ್ಕೆಟ್ ಹೆಂಗ್ ಮಾಡ್ಬೇಕು, ಫಸ್ಟ್ ನೀನು ಮಿಷನ್ ಹಾಕಿ ದುಡಿಯೋದು ಫಸ್ಟ್, ಅದು ಮಾರ್ಕೆಟ್ ಮಾಡದೆ ಫೇಲ್ ಆಗಿರೋದೇ ಜಾಸ್ತಿ. ನಮ್ಮ ದೇಶದಲ್ಲಿ ಮಾರ್ಕೆಟಿಂಗ್ ಮಾಡದೆ ಹಾಳಾಗಿರೋ ಸಂಸ್ಥೆಗಳೇ ಜಾಸ್ತಿ. ಸೊ ಅದನ್ನ ನಮ್ಗೆ ನೀನು ಒಂದು 25 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಯಾವ ತರ ಮಾರ್ಕೆಟಿಂಗ್ ಮಾಡ್ಬೇಕು, ಯಾವ ಸೀಸನ್ ಕೊಂಡಿಟ್ಕೋಬೇಕು, ಯಾವ ಟೈಮಲ್ಲಿ ಮಾರ್ಕೆಟ್ ಮಾಡ್ಬೇಕು, ಅದನ್ನ ಯಾವ ತರ ಕೊಡ್ಬೇಕು, ಅದೆಲ್ಲ ಟ್ರೈನಿಂಗ್ ಕೊಡ್ತಾರೆ ಸರ್. ಆಮೇಲೆ ಜನಗಳು ನಮ್ಗೂ ನೋಡಿ ನೋಡಿ ನೋಡಿ ಅಭ್ಯಾಸ ಆಗಿ ಸೀಸನ್ ವೈಸ್ ನಾವು ಪರ್ಚೇಸ್ ಮಾಡ್ತೀವಿ, ರೇಟ್ ನೋಡ್ಕೊಂಡು ತಗೊಂತೀವಿ, ಆ ಸೀಸನ್ ಅಲ್ಲಿ ಮಾರ್ತೀವಿ, ಹಿಂಗೆಲ್ಲ ನಿರ್ವಹಣೆ ಮಾಡ್ಕೊಂಡು ಹೋಗ್ತೀವಿ ಸರ್. ಅಲ್ಲ ಈಗ ಯಾಕಂತಂದ್ರೆ ಶಿವಮೊಗ್ಗ ಜಿಲ್ಲೆ ಅಂತಂತಲ್ಲ, ಬೇರೆ ಒಂದು ಜಿಲ್ಲೆಗಳಲ್ಲಿ ಕೂಡ ಎಲ್ಲಾ ರೀತಿಯ ಜನರು ಇದ್ದಾರೆ, ಎಲ್ಲಾ ಭಾಗದ ಜನರು ಇದ್ದಾರೆ. ಈವನ್ ನಾವು ಹೇಳ್ಬಹುದು ಉತ್ತರ ಭಾರತದಿಂದ ಬಂದವರು ಇದ್ದಾರೆ. ಯಾಕೆ ನೀವು ಈಗ ಉತ್ತರ ಕರ್ನಾಟಕದಲ್ಲಿ ಸಿಗ್ತಕ್ಕಂಥ ಕುಸುಬೆ ಆಗಿರ್ಲಿ, ಆಮೇಲೆ ಎಳ್ಳು, ಆಮೇಲೆ ಬೇರೆ ಬೇರೆ ಒಂದು ಏನು ಈ ಎಣ್ಣೆ ಬೀಜಗಳು ತರ್ಸ್ಕೊಂಡ್ಬಿಟ್ಟು ಮಾಡುವ ಒಂದು ವ್ಯವಸ್ಥೆ ಏನಾದ್ರೂ ಯೋಚನೆ ಇದೆಯಾ ಮುಂದಿನ ಒಂದು ದಿನಗಳಲ್ಲಿ? ಮುಂದಿನ ದಿನಗಳಲ್ಲಿ ಮಾಡ್ಬೇಕು ಅಂತ ಇದೀವಿ ಸರ್. ಅದ್ ಏನಂದ್ರೆ ಮಾರ್ಕೆಟ್ ಈಗ ಹಾವೇರಿ ಚಿತ್ರದುರ್ಗ ಹೋದ್ರೆ ಶೇಂಗಾ ಸಿಗತ್ತೆ, ನಮಗೆ ರೇಟ್ ವರ್ಕೌಟ್ ಮಾಡ್ಕೊಂತಂದ್ರೆ ಮಾಡಬಹುದು. ಕೊಬ್ಬರಿ ತಿಪ್ಟೂರು ಕಡೂರು ತರೀಕೆರೆ ಅಲ್ಲಿಂದ ಸಿಗತ್ತೆ, ಭದ್ರಾವತಿ ಮಾರ್ಕೆಟ್ ಅಲ್ಲಿ ಸಿಗತ್ತೆ, ತರ್ತೀವಿ. ಈ ಬೇರೆ ಕಾಳುಗಳೆಲ್ಲ ನಮ್ಗೆ ಉತ್ತರ ಅಲ್ಲಿಗೆ ಹೋಗ್ಬೇಕು, ಆ ಎಣ್ಣೆ ಉಪಯೋಗಿಸ ಜನ ಬೇಕಲ್ಲ ಅಲ್ಲಿ, ನಾನು ಮಾಡಬಹುದು ವರ್ಕೌಟ್ ಆಗ್ಬೇಕು, ಸೇಲ್ಸ್ ಹಂಗೆ ಮೂವ್ಮೆಂಟ್ ಆಗ್ಬೇಕು. ಸೊ ಹಂಗೆ ವರ್ಕೌಟ್ ಆಗದ್ರಿಂದ ಆ ನಮ್ಗೆ ಏನ್ ರಾ ಮೆಟೀರಿಯಲ್ಸ್ ಅದನ್ನೇ ಉಳ್ಕೊಂಡು ನಾನು ಮಾಡ್ತಾ ಇದ್ದೀನಿ. ನಮ್ಮ ಪ್ರಾಂತ್ಯದಲ್ಲಿ ಏನ್ ಬೆಳಿತೀವಿ ಏನ್ ಸಿಗುತ್ತೆ ಅದಕ್ಕೆ ಸಂಬಂಧಪಟ್ಟಿದ್ದನ್ನೇ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಒಳ್ಳೇದು ಸಿದ್ದಲಿಂಗೇಶ್ವರ ಸ್ವಾಮಿ ಅವರೇ, ಏನು ಮತ್ತೆ ನಮ್ಮ ಒಂದು ಯುವಕರಿಗೆ, ಯುವತಿಯರಿಗೆ, ಆಮೇಲೆ ಗೃಹಿಣಿಯರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ತಾವು ಕೃಷಿ ಜೊತೆಗೆ ಇದು ಕೂಡ ಉಪಕಸಬಾಗಿ ಎಣ್ಣೆಯ ತೆಗೆಯತಕ್ಕಂಥದ್ದು, ಮತ್ತೆ ಹಿಟ್ಟಿನ ಒಂದು ಗಿರಣಿ ಇಟ್ಕೊಂಡು ಬೇರೆ ಬೇರೆ ರೀತಿಯ ಒಂದು ಹಿಟ್ಟುಗಳ ಮಾಡ್ಕೊಡೋದು ಮಾರಾಟ ಮಾಡೋದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀರಾ, ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಮೊದಲನೇದಾಗಿ ಅವ್ರ ಕ್ವಾಲಿಟಿ ಬೇಕು ಅಂದ್ರೆ ಅವರು ತಂದು ಮಾಡಿಸ್ಕೊಂಡ್ರೆ ಭಾರಿ ಒಳ್ಳೇದು, ರೆಡಿಮೇಡ್ ಇಟ್ಟಿಗೆ ಹೋಗ್ಬಾರ್ದು. ಆಮೇಲೆ ಪ್ಯೂರ್ ಇರುತ್ತೆ, ಚೆನ್ನಾಗೂ ಇರುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನೀವು ಸ್ವಂತ ನೀವೇ ತಗೊಂಡು ಮಾಡಿಸಿ, ನಿಮ್ಗೆ ಎಷ್ಟು ಪ್ರಮಾಣ ನಿಮ್ ಶಕ್ತಿ ಅನುಸಾರ ತಗೊಂಡು ಮಾಡಿಸ್ಕೊಂಡು ಹೋದ್ರೆ ನಾವು ಬೆಳಿತೀವಿ, ನಿಮಗೂ ಒಳ್ಳೆ ಆಹಾರ ಪದಾರ್ಥ ಸಿಗತ್ತೆ. ಸೊ ಹಂಗಾಗಿ ಅದರಿಂದ ಉದ್ಯೋಗ ಸೃಷ್ಟಿಯಾಗತ್ತೆ, ನಿಮ್ಗೆ ಒಳ್ಳೆ ಪ್ರಾಡಕ್ಟ್ ಸಿಗತ್ತೆ. ಎಲ್ಲೋ ಯಾವ್ದೋ ಎಲ್ಲೋ ಮ್ಯಾನುಫ್ಯಾಕ್ಚರ್ ಮಾಡಿರೋದಕ್ಕೆ ಪ್ರಿಸರ್ವೇಟರ್ ಕಟ್ಟಿ ಇಟ್ಟಿರೋದು ತಗೊಳ್ಳೋ ಬದಲು ನಿಮ್ ಕಣ್ಣೆದ್ರಿ ನೀವು ಒಳ್ಳೇದಾಗತ್ತೆ, ಎಲ್ಲರೂ ಒಂದು ಒಳ್ಳೆ ಉದ್ಯೋಗ ಆರಿಸ್ಕೊಂಡು ದೇಶಕ್ಕೆ ಒಳ್ಳೇದ್ ಮಾಡ್ಕೊಂಡು ಹೋಗೋಣ ಅಂತ ನನ್ನ ಉಪಕಸ್ಬಾಗ್ ಮಾಡಬಹುದು ಅಂತ ನನ್ನ ಅನಿಸಿಕೆ. ಬೇರೆ ಉದ್ಯೋಗದಲ್ಲಿ ಇದ್ರೂ ಕೂಡ ಉಪಕಸ್ಬಾಗ್ ಮಾಡಬಹುದು, ಜೊತೆಗೆ ಇದೊಂದು ತಗೊಂಡ್ಬಹುದು ಅಂತ ಹೇಳ್ತೀನಿ ಸರ್. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್. ನನ್ನ ಮೊಬೈಲ್ ನಂಬರ್ 9591473397. ಸಿದ್ದಲಿಂಗೇಶ್ವರ ಸ್ವಾಮಿ, ಸಿಂಗನಮನೆ. ಧನ್ಯವಾದ ಸಿದ್ದಲಿಂಗೇಶ್ವರ ಸ್ವಾಮಿಯವರೇ. ಇದುವರೆಗೆ ತಾವು ಕೃಷಿಯ ಒಂದು ಜೊತೆಗೆ ಉಪಕಸಬಾಗಿ ಕೃಷಿ ಅವಲಂಬಿತ ಚಟುವಟಿಕೆಗಳಲ್ಲಿ ತಾವು ತೊಡಗಿಸಿಕೊಂಡಿದ್ದೀರಾ. ಇದು ಮಾದರಿಯಾಗಿ ಕೂಡ ಬೇರೆ ರೈತರಿಗೆ ಮಾದರಿ, ಬೇರೆ ಒಂದು ಕೇಳುಗರಿಗೆ ನಮ್ಮ ರೈತ ಬಾಂಧವರಿಗೆ ಮಾದರಿಯಾಗಿ ತಾವು ಈ ಮೂಲಕ ತಿಳಿಸಿಕೊಟ್ಟಿದ್ದಕ್ಕೆ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಇನ್ನೊಮ್ಮೆ ನಮಸ್ಕಾರ ಹಾಗೂ ಧನ್ಯವಾದ ಸರ್. ತಮಗೂ ಧನ್ಯವಾದಗಳು ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ: 9481527600. ಇದುವರೆಗೂ ಭದ್ರಾವತಿ ತಾಲೂಕು ಸಿಂಗಮನ ಮನೆ ಗ್ರಾಮದ ಪ್ರಗತಿಪರ ರೈತರಾದ ಶ್ರೀ ಸಿದ್ದಲಿಂಗೇಶ್ವರ ಅವರ ಕೃಷಿ ಮತ್ತು ಕೃಷಿ ಅವಲಂಬಿತ ಚಟುವಟಿಕೆಗಳು ಈ ಕುರಿತು ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಇದುವರೆಗೂ ಸಂದರ್ಶಿಸಿದವರು ಡಾಕ್ಟರ್ SM ಸುಧಾಕರ್. ಆತ್ಮೀಯ ಕೇಳಿದರೆ ಈಗ ಕೇಳಿ ಹವಾಮಾನ ವರದಿ. ಶಿವಮೊಗ್ಗ ಭದ್ರಾವತಿಯಲ್ಲಿ ಗರಿಷ್ಠ 27 ಡಿಗ್ರಿ ಸೆಲ್ಸಿಯಸ್ನಷ್ಟು, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗಿತ್ತು. ಆಗಾಗ ತುಂತುರು ಮಳೆ ಕೂಡ ಇತ್ತು. ಸಂಜೆ 6 ಗಂಟೆಯ ನಂತರ ಮೋಡ ಕವಿದ ವಾತಾವರಣ ನಿರ್ಮಾಣವಾಗಿತ್ತು. ನಾಳೆಯಿಂದ 5 ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಂಭವವಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇನ್ನು ರಾಜ್ಯದ ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿ: KRS ಕಬಿನಿ, ಪಾರಂಗಿ, ಹೇಮಾವತಿ ಜಲಾಶಯಗಳು ಬಹುತೇಕ ಭರ್ತಿಯಾಗುವ ಸಂಭವವಿದೆ. ಇನ್ನು ಪೇಟೆ ಧಾರಣೆ: ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಇಂದಿನ ಧಾರಣೆ ಹೇಗಿತ್ತು? ಅರಸೀಕೆರೆ ಮಾರುಕಟ್ಟೆ, ಸಿಪ್ಪೆಗೋಟು ಅಡಕೆ, ಕನಿಷ್ಠ ಗರಿಷ್ಠರು ಪ್ರತಿ ಕ್ವಿಂಟಾಲ್ಗೆ 10,600 ರೂಪಾಯಿಗಳು, ಮಿಲ್ಲಿಂಗ್ ಕೊಬ್ಬರಿ ಕ್ವಿಂಟಾಲ್ಗೆ ಕನಿಷ್ಠ 16,000, ಗರಿಷ್ಠ 20,000 ರೂಪಾಯಿಗಳು. ಇನ್ನು ಚಿಕ್ಕಮಗಳೂರು ಮಾರುಕಟ್ಟೆ ದರ ಹೀಗಿದೆ: ಹುರುಳಿಕಾಯಿ ಬೀನ್ಸ್ ಕ್ವಿಂಟಾಲ್ಗೆ 3,113, ಗರಿಷ್ಠ 3,313 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕನಿಷ್ಠ 3,001 ರೂಪಾಯಿಗಳು, ಗರಿಷ್ಠ 3,201 ರೂಪಾಯಿಗಳು. ಇನ್ನು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಬೆಟ್ಟ ಅಡಿಕೆ 53,219 ರೂಪಾಯಿಗಳು ಕನಿಷ್ಠ, ಆದರೆ ಗರಿಷ್ಠ ಬೆಲೆ ಪ್ರತಿ ಕ್ವಿಂಟಾಲ್ಗೆ 62,752 ರೂಪಾಯಿಗಳು. ಗೊರಬಲು ಅಡಿಕೆ 15,009 ರೂಪಾಯಿಗಳು, ಗರಿಷ್ಠ 34,609 ರೂಪಾಯಿಗಳು. ಇನ್ನು ರಾಶಿ ಅಡಕೆ ಕನಿಷ್ಠ 46,158 ರೂಪಾಯಿಗಳು, ಗರಿಷ್ಠ ಬೆಲೆ 59,599 ರೂಪಾಯಿಗಳು. ಸರಕು ಅಡಕೆ ಕನಿಷ್ಠ 68,889 ರೂಪಾಯಿಗಳು, ಗರಿಷ್ಠ ಬೆಲೆ 93,340 ರೂಪಾಯಿಗಳು. ಇದುವರೆಗೂ ಹವಾಮಾನ ವರದಿ, ರಾಜ್ಯದ ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿ, ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ ವಿವರ, ಚಿಕ್ಕಮಗಳೂರು ಅರಸೀಕೆರೆ ಮಾರುಕಟ್ಟೆ ವಿವರ ಹಾಗೂ ಶಿವಮೊಗ್ಗ ಅಡಿಕೆ ಮಾರುಕಟ್ಟೆ ವಿವರಗಳನ್ನು ಕೇಳಿದಿರಿ. ಇನ್ನು ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ SK ಯುವರಾಜ್ ಮತ್ತು ತಂಡದವರಿಂದ ಹೊಟ್ಟೆ ಕಟ್ಟಿ ಹಡೆದುವ ಪದಗಳನ್ನು, ಅದಕ್ಕೂ ಮುನ್ನ ಒಂದೆರಡು ವಾಣಿಜ್ಯ ಪ್ರಕಟಣೆಗಳನ್ನ ಕೇಳಿ. ಎಲ್ಐಸಿ ನಿವೇಶ್ ಪ್ಲಸ್. ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.com ಭೇಟಿ ನೀಡಿ. ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.com ಭೇಟಿ ನೀಡಿ. ನನ್ನ ಹಡದ್ಯಾವ ನೋವಿನ ಗುಡ್ಡವತ್ಯವ ಎದಿಯ ಹಾಲು ಉಳಿಸಿದೆಯವ್ವ ಮುತ್ತನಿಕ್ಕಿ ಮುದ್ದಾಡಿದೆಯವ್ವ ಹೊಟ್ಟೆ ಕಟ್ಟಿ ನನ್ನ ಹಡದ್ಯವ್ವ ನೋವಿನ ಗುಡ್ಡವತ್ಯವ್ವ ಹೊಟ್ಟೆ ಕಟ್ಟಿ ನನ್ನ ಹಡದವ್ವ ನೋವಿನ ಗುಡ್ಡವತ್ಯವ್ವ ಎದಿಯ ಹಾಲು ಉಣಿಸಿದೆಯವ್ವ ಎದಿಯ ಹಾಲು ಉಣಿಸಿದೆಯವ್ವ ಮೊತ್ತಲಿಕ್ಕೆ ಮುಂತಾಡಿದೆಯವ್ವ ಹೊಟ್ಟೆ ಕಟ್ಟಿ ನನ್ನ ಹಡದವ್ವ ನೋವಿನ ಗುಡ್ಡವತ್ಯವ್ವ ಸದ ಮನೆಯನ್ನು ಕಟ್ಟಿ ಎಲುಬು ಗೂಡಿನ ಮಾಳಿಗೆ ಇಟ್ಟಿ ಆರು ನೂರು ಒಂಬತ್ತು ತಿಂಗಳು ಕತ್ತಲ ಗುಹೆಯಲ್ಲಿ ಬಚ್ಚಿಟ್ಟಿ ರಕ್ತ ಮಾಂಸದ ಮನೆಯನ್ನು ಕಟ್ಟಿ ಎಲುಬು ಗೂಡಿನ ಮಾಳಿಗೆ ಇಟ್ಟಿ ಆರು ನೂರು ಒಂಬತ್ತು ತಿಂಗಳು ಕತ್ತಲ ಗುಹೆಯಲ್ಲಿ ಬಚ್ಚಿಟ್ಟಿ ಜೀವ ನನ್ನ ಜೀವಕ್ಕೆ ಕೊಟ್ಟು ನಿನ್ನ ಜೀವ ನನ್ನ ಜೀವಕ್ಕೆ ಕೊಟ್ಟು ಈ ಬ್ರಹ್ಮಾಂಡಕ್ಕೆ ಬಿದ್ದವ್ವ ಈ ಬ್ರಹ್ಮಾಂಡಕ್ಕೆ ಬಿದ್ದವ್ವ ಹೊಟ್ಟೆ ಕಟ್ಟಿ ನನ್ನ ಹಾಡದವ್ವ ನೋವಿನ ಗುಡ್ಡವ ಹೊಟ್ಟವ್ವ ಹಾಲು ಉಣಿಸಿದೆಯವ್ವ ಮುತ್ತಲಿಕ್ಕೆ ಮುಂತಾಡಿದೆಯವ್ವ ಹೊಟ್ಟೆ ಕಟ್ಟಿ ನನ್ನ ಹಡದವ್ವ ನೋಡಿಲ್ಲ ಗುಡ್ಡವ ಹೊಟ್ಟವ್ವ ಕಿವಿಗಳನ್ನಿಟ್ಟು ಕರುಣೆಯ ಕಣ್ಣನ್ನು ಕೊಟ್ಟೆವ್ವ ಸರ್ವ ಗುಣಗಳ ಬಳುವಳಿ ಕೊಟ್ಟು ಅನುಭವದಲ್ಲಿವನ್ನು ಇಟ್ಟೆವ್ವ ನಾದಾನಂದದ ಕಿವಿಗಳನ್ನಿಟ್ಟು ಕರುಣೆಯ ಕಣ್ಣನ್ನು ಕೊಟ್ಟೆವ್ವ ಸರ್ವ ಗುಣಗಳ ಬಳುವಳಿ ಕೊಟ್ಟು ಅನುಭವದಲ್ಲಿವನ್ನು ಇಟ್ಟೆವ್ವ ಕಸವನ್ನು ಕಳೆದು ಹೇಸಿ ವಿಷಯವ ಕಸವನ್ನು ಕಳೆದು ಹೇಸಿ ವಿಷಯವ ರೋಗಕ್ಕ ಔಷಧಿ ಕೊಟ್ಟೆವ್ವ ರೋಗಕ್ಕ ಔಷಧಿ ಕೊಟ್ಟೆವ್ವ ಹೊಟ್ಟೆ ಕಟ್ಟಿ ನನ್ನ ಹಾಡದವ್ವ ನೋವಿನ ಗುಡ್ಡವ ಹೊತ್ತವ್ವ ಎದಿಯ ಹಾಲು ಉಣಿಸಿದೆಯವ್ವ ಮುತ್ತಲಿಕ್ಕೆ ಮುತ್ತಾಡಿದೆಯವ್ವ ಹೊಟ್ಟೆ ಕಟ್ಟಿ ನನ್ನ ಹಡಗವ್ವ ನೋವಿನ ಗುಡ್ಡವ ಹೊಟ್ಟವ್ವ ರೊಟ್ಟಿಯ ಕೊಟ್ಟು ಭಕ್ತಿ ಬೆಣ್ಣೆ ಬಡಿಸಿದೆಯವ್ವ ಜ್ಞಾನವೆಂಬುವ ಪಾನವ ಮಾಡಿ ಆಚಾರದಂಭವ ಬಿದ್ದವ್ವ ಮುಕ್ತಿಯ ಮೂರು ರೊಟ್ಟಿಯ ಕೊಟ್ಟು ಭಕ್ತಿ ಬೆಣ್ಣೆ ಬಡಿಸಿದೆಯವ್ವ ಜ್ಞಾನವೆಂಬುವ ಪಾನವ ಮಾಡಿ ಆಚಾರದಂಭವ ಬಿದ್ದವ್ವ ಪ್ರೀತಿ ಮಾತಿಗೆ ತ್ಯಾಡಿಸಿ ಪ್ರೀತಿ ಮಾತಿಗೆ ತ್ಯಾಡಿಸಿ ಗುರು ಗೋವಿಂದನ ಕೈಯೊಳಗಿದ್ದೆವ್ವ ಗುರು ಗೋವಿಂದನ ಕೈಯೊಳಗಿಟ್ಟೆವ್ವ ಹೊಟ್ಟೆ ಕಟ್ಟಿ ನನ್ನ ಹಡಗವ್ವ ನೋವಿನ ಗುಡ್ಡವ ಹೊಟ್ಟೆವ್ವ ಹೊಟ್ಟೆ ಕಟ್ಟಿ ನನ್ನ ಹಡಗವ್ವ ನೋವಿನ ಗುಡ್ಡವ ಹೊಟ್ಟೆವ್ವ ಎದೆಯ ಹಾಲು ಉಣಿಸಿದಿಯವ್ವ ಎದೆಯ ಹಾಲು ಉಣಿಸಿದಿಯವ್ವ ಮುತ್ತಲಿಕ್ಕೆ ಮುತ್ತಾಡಿದಿಯವ್ವ ಹೊಟ್ಟೆ ಕಟ್ಟಿ ನನ್ನ ಹಡಗವ್ವ ನೋವಿನ ಗುಡ್ಡವ ಹೊಟ್ಟೆವ್ವ ಹೊಟ್ಟೆ ಕಟ್ಟಿ ನನ್ನ ಹಡದೆವ್ವ ನೋವಿನ ಗುಡ್ಡವ ಹೊತ್ತೆವ್ವ ಹರನ ಪಾರ್ವತ ದೇವಿ ಪರಮ ಸಂತೋಷದಲ್ಲಿ ಸರಸವಾಡುತ್ತ ತನ್ನ ಪುರುಷರೊಡನೆ ಹರನ ಪಾರ್ವತ ದೇವಿ ಪರಮ ಸಂತೋಷದಲ್ಲಿ ಸರಸವಾಡುತ್ತ ತನ್ನ ಪುರುಷರೊಡನೆ ಪರಮಾತ್ಮ ಪದ ಶುದ್ಧ ತದಿಗೆ ನಾಳೆ ದಿವಸ ಅರಸರೆ ನೌರೂರಿ ಹೋಗಿ ಬರುವೆ ಅರಸರೆ ನೌರೂರಿ ಹೋಗಿ ಬರುವೆ ಹೋದರೆ ಅಲ್ಲಿ ನಿನಗಾರು ಚೆಲ್ಲುವ ಕಂಗಳ ಗೌರ ತಿಳಿದು ಬೇಳೆ ಎಲ್ಲರ ಆತಕ್ಕೆ ಸ್ವಾಮಿ ಮೂರು ದಿವಸಕ್ಕೆ ಬರುವೆ ಎಲ್ಲರ ಶಿವ ಪೂಜೆ ಒದಗಿ ಬರುವೆ ಎಲ್ಲರ ಶಿವ ಪೂಜೆ ಒದಗಿ ಬರುವೆ ದಿನ ಐದು ದಿನ ಮೀರಿದರೆ ಏಳು ದಿನ ನೋಡುತ್ತಿರುವೆ ಗೌರ ನಿನ್ನ ಹಾದಿಯ ಬಾರದಿದ್ದರೆ ನೀನು ಮೀರಿದೋಳು ಎನಗೆ ನೀ ಹೋಗಿ ಬಾರೆಂದ ನಿಜ ಮೂರ್ತಿಯು ನೀ ಹೋಗಿ ಬಾರೆಂದ ನಿಜ ಮೂರ್ತಿಯು ಕವರೂರಿನಿಂದ ತಿರುಗಿ ಬಂದ ಶಶಿಮುಖಿ ಗೌರಿ ಕಾರತಿಯತ್ತಿದೆ ಹೊಸ ಮುತ್ತಿನೋಲೆ ಆಭರಣವಿತ್ತು ಬರುವ ಮುತ್ತುಮಣಿ ಗೌರಿ ಕಾರತಿಯತ್ತಿರೆ ಮುತ್ತುಮಣಿ ಗೌರಿ ಕಾರತಿಯತ್ತಿರೆ ಭೂಷಣ ಕತ್ತ ನಗುತ ಗೌರಿಯ ನೋಡಿ ಹೋಗಿ ಬಂದ್ಯ ಗೌರ ಗೌರೂರಿಗೆ ದಿನ ತಂದೆ ತಾಯಿ ಸುಖದೊಳಿ ಹರೇನೆ ಹಿಂದೇನು ಕೊಟ್ಟರು ಮುಂದೇನು ಕೊಡುವರು ಹಿಂದೇನು ಕೊಟ್ಟರು ಮುಂದೇನು ಕೊಡುವರು ಮಾತಿಗೆ ಗೌರ ಒಂದು ಮಾತಂದಳು ತಮ್ಮ ಬಂಧು ಬಳಗ ಸುಖಗೊಳಿಹರು ತಂದೆ ಗಿರಿರಾಜರು ಬಹಳ ಬಡವಾರು ಹಿಂದೇನು ಇತ್ತಾರು ಮುಂದೇನು ಇವರು ಸ್ವಲ್ಪ ಎಂದು ಒಬ್ಬರಿಗೆ ಹಣ ಕೊಟ್ಟು ಎಪ್ಪತ್ತು ಆನೆ ಕುದುರೆ ಕೊಟ್ಟು ಒಬ್ಬದಲ್ಲಿ ಬಳಸೆಂದು ಹೊನ್ನ ಕಳಸವ ಕೊಟ್ಟು ಇನ್ನೇನು ಕೊಡುವರು ನಮ್ಮೋರು ಬಡವರು ನಾಲ್ಕು ತಂಬಿಗೆ ಕೊಟ್ಟು ನಾಲ್ಕು ಬಿಂದಿಗೆ ಕೊಟ್ಟು ನಾಲ್ಕು ದೀವಿಗೆ ನಾಲ್ಕು ಹರಿವಾಣ ಕೊಟ್ಟು ಹತ್ತು ಹೂವಿನ ಸೀರೆ ಹತ್ತು ಮುತ್ತಿನ ಸೀರೆ ಇನ್ನೇನ ಕೊಡುವರು ನಮ್ಮೋರು ಬಡವರು ಹಾಸು ಮಂಚ ಕೊಟ್ಟು ಕುದನಿ ತಡಿಯ ಕೊಟ್ಟು ರನ್ನ ಬಿಗಿಸಿದ ಹೊನ್ನ ತಲೆ ದಿಂಬ ಕೊಟ್ಟು ಕಡಗ ಮುತ್ತನು ಎಕ್ಕಿ ಪಡಿವನ್ನ ನಿಟ್ಟ